ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇದೊಂದು ಪ್ರಕಟಣೆ. ಕೇಳುಗರೆ, ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ, ಜಲಮಂಡಳಿ, ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/12/2024 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 1510000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಡಿಸೆಂಬರ್ ತಿಂಗಳ 14, ಅಂದರೆ 14/12/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 1510000. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳದೆ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಹಾಗೂ ಪಿಎಂಇ ಘಟಕದ ನೋಡಲ್ ಅಧಿಕಾರಿಯಾದ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಗೇರು ಬೆಳೆಯಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಈ ಗೇರು ಬೆಳೆಯಲ್ಲಿ ಕಂಡುಬರ್ತಕ್ಕಂಥ ಸಮಗ್ರ ಕೀಟಗಳ ನಿರ್ವಹಣೆ ಈ ಕುರಿತು ಹಾಗೂ ಗೇರು ಬೆಳೆ ಮತ್ತು ಕೀಟಗಳ ಬಗ್ಗೆ ಇವುಗಳನ್ನ ಪತ್ತೆ ಹಚ್ಚುವುದಾದ್ರೂ ಹೇಗೆ, ಈ ಕುರಿತು ತಾವು ಏನ್ ಹೇಳ್ತೀರಿ? ನಿಮ್ಗೆಲ್ಲರಿಗೂ ಗೊತ್ತು, ಗೇರು ಒಂದು ಪ್ರಮುಖವಾದ ಬೆಳೆ. ಇದನ್ನ ಡಾಲರ್ ಕೃಷಿ ಅಂತಾನು ಹೇಳ್ತಾರೆ. ಯಾಕಂದ್ರೆ ಬೇರೆ ಬೆಳೆಯನ್ನ ಬೆಳೆದ್ರೆ ಡಾಲರ್ ತರ ನಮ್ಮ ರೈತರಿಗೆ ಆದಾಯ ಬರುತ್ತೆ. ಅದೊಂದು 1 kg ಗೋಡಂಬಿ ತಗೊಳಕ್ ಹೋದ್ರೆ ನಮಗೆ 700-1,000 ಇದೆ. ಹಾಗಾಗಿ ಅದನ್ನ ಡಾಲರ್ ಕೃಷಿ ಅಂತ ಹೇಳ್ತಾರೆ. ಗೇರು ಕೃಷಿಕರು ಹಲವಾರು ಆಧುನಿಕ ತಂತ್ರಜ್ಞಾನಗಳನ್ನ ಗೇರು ಕೃಷಿಯಲ್ಲಿ ಅಳವಡಿಸ್ತಾ ಇದ್ದಾರೆ. ಆದ್ರೂ ಏನಾಗ್ತಾ ಇದೆ ಅಂದ್ರೆ, ಈ ಬದಲಾಗುತ್ತಿರುವ ವಾತಾವರಣ, ಮಳೆ ಪ್ರಮಾಣ, ಆಮೇಲೆ ಬೆಳೆ ವಿವಿಧ ಹಂತಗಳಲ್ಲಿ ಬಾಧಿಸುವ ಕೀಟ ಮತ್ತು ರೋಗಗಳಿಂದ ಬೆಳೆ ಇಳುವರಿಯನ್ನ ಅವರು ಕಾಪಾಡಿಕೊಳ್ಳಕ್ ಆಗ್ತಾ ಇಲ್ಲ. ಸೊ ಹಲವಾರು ಕೀಟಗಳು ಮತ್ತು ರೋಗಗಳು ಗೇರು ಬೆಳೆಯನ್ನು ಬಾಧಿಸ್ತವೆ. ಅದರಲ್ಲೂ ವಿವಿಧ ಹಂತಗಳಲ್ಲಿ ನಮ್ಮ ಗೇರು ಬೆಳೆಯನ್ನು ಹಲವಾರು ಕೀಟಗಳು ಬಾಧಿಸ್ತವೆ. ಅದು ನಮ್ಮ ಗೇರು ಬೆಳೆಗೆ ಆರ್ಥಿಕ ಹಾನಿಯನ್ನ ಉಂಟು ಮಾಡ್ತವೆ. ಈ ಕೀಟಗಳಲ್ಲಿ ಪ್ರಮುಖವಾದ ಹುಳು ಯಾವ್ದೆಂದರೆ ಕಾಂಡ ಕೊರೆಯ ಹುಳು, ಈ ಟೀ ಸೊಳ್ಳೆ, ಚಹಾ ಸೊಳ್ಳೆ ಅಂತ ಹೇಳ್ತಾರೆ ಅದು, ಮತ್ತೆ ಎಲೆ ಸುನಗ ಹುಳು, ಮತ್ತೆ ಎಲೆ ಮತ್ತು ಹೂಗಂಚುಲು ನೇಯುವ ಹುಳು, ಹಾಗೆ ಹಣ್ಣು ಮತ್ತು ಬೀಜ ಕೊರೆಯುವ ಹುಳುಗಳಿರ್ತವೆ. ಅವು ಸಾಮಾನ್ಯ ಹಣ್ಣು ಮತ್ತು ಬೀಜನ ಹಾಳು ಮಾಡ್ತವೆ. ಸೊ ಇವೆಲ್ಲ ಕೀಟಗಳು ಏನ್ ಮಾಡ್ತಾವ ಅಂದ್ರೆ, ಪ್ರಮುಖವಾದ ಕೀಟಗಳು ಗೇರು ಬೆಳೆಯನ್ನ ಬೆಳವಣಿಗೆ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ, ಕಾಯಿ ಬಿಡುವ ಹಂತದಲ್ಲಿ, ಹಣ್ಣು ಆಗುವ ಹಂತದಲ್ಲಿ ಹಾನಿ ಮಾಡಿ ಗೇರ ಇಳುವರಿಯಲ್ಲಿ ಒಂದು ತೊಂದರೆಯನ್ನು ಮಾಡ್ತವೆ. ನಾವು ಏನ್ ಅಂದುಕೊಳ್ತೀವೋ ಅಷ್ಟು ಮಟ್ಟದ ಇಳುವರಿ ರೈತರಿಗೆ ಸಿಗಲ್ಲ. ಸೊ ಇವುಗಳಲ್ಲಿ ಎರಡು ಪ್ರಮುಖವಾದ ಕೀಟಗಳು ಏನಂದ್ರೆ, ಗೇರು ಕಾಂಡ ಹಾಗೂ ಬೇರು ಕೊರಕ ಮತ್ತು ಚಹಾ ಸೊಳ್ಳೆ ಇವೆಲ್ಲದರಲ್ಲಿ ಪ್ರಮುಖವಾದಿದೆ. ಯಾಕಂದ್ರೆ ಅವು ಎಷ್ಟು ಮಟ್ಟಿಗೆ ಗೇರನ್ನು ಹಾಳು ಮಾಡ್ತವೆ ಅಂದ್ರೆ ಗೇರು ಬೆಳೆ ಟೋಟಲ್ ಆಗಿ ಕುಂಠಿತ ಆಗ್ಬಿಡ್ತವೆ, ಅಷ್ಟು ಮಟ್ಟಿಗೆ ಹಾನಿ ಮಾಡ್ತವೆ. ನಾ ಈ ಕೆಲವೊಂದು ಪ್ರಮುಖ ಕೀಟಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮವಾಗಿ ಗೇರು ಕಾಂಡ ಹಾಗೂ ಬೇರು ಕೊರಕ. ಈ ಒಂದು ಕೀಟವನ್ನ ಗೇರು ಕೃಷಿಕರು ಸಾಧಾರಣವಾಗಿ ಮರಿ ಹುಳು ಹಂತದಲ್ಲಿ ಗಮನಿಸ್ತಾರೆ, ಮೊಟ್ಟೆ ಹಂತದಲ್ಲೇ ಗಮನಿಸಲ್ಲ. ಇವುಗಳು ಏನ್ ಮಾಡ್ತವೆ, ಕಾಂಡ ಹಾಗೂ ಬೇರಿನ ತೊಗಟೆಯಲ್ಲಿ ಅಂಕು ಡೊಂಕಾಗಿ ಸುರಂಗ ಮಾಡ್ತವೆ. ಸುರಂಗ ಮಾಡಿ ಆಹಾರವನ್ನ ತಿಂತಾ ಕೂತ್ಕೊಳ್ತವೆ. ಆಮೇಲೆ ನಿಧಾನವಾಗಿ ಆಹಾರ ಸೇವಿಸುತ್ತಾ ಗಾತ್ರದಲ್ಲಿ ದೊಡ್ಡದಾಗ್ತವೆ. ಆಮೇಲೆ ಕೀಟಬಾಧಿತ ಮರಗಳಲ್ಲಿ ಹಾನಿಯಾದ ಭಾಗಗಳಲ್ಲಿ ಏನ್ ಮಾಡೋದು ನಾವು ನೋಡಬಹುದು, ಮರಿ ಹುಳು, ಕುಶಾವಸ್ಥೆ ಹಾಗೂ ಆ ಒಂದು ಕೀಟಬಾಧಿತ ಭಾಗದಿಂದ ಹೊರಬರುವ ವಯಸ್ಕ ಕೀಟಗಳನ್ನು ಕೃಷಿಕರು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಉದ್ದ ಮೀಸೆ ಇರುತ್ತೆ ಈ ಕೀಟಗಳಲ್ಲಿ. ಈ ಪ್ರೌಢ ಕೀಟಗಳು ದುಂಬಿಗಳ ಗುಂಪಿಗೆ ಸೇರಿದೆ. ಈ ದುಂಬಿಗಳ ಗುಂಪಿಗೆ ಸೇರಿದ್ದು ಅವುಗಳಲ್ಲಿ ಗಡುಸಾದ ಹಾಗೂ ಮಧ್ಯಮ ಗಾತ್ರದ ದೇಹ ಇದೆ, ನೋಡಿದ ತಕ್ಷಣ ಕಂದು ಬಣ್ಣದ ದೇಹ ಇದೆ. ಕಂದು ಮಿಶ್ರಿತ ಕೆಂಪು ಬಣ್ಣ ಸಾಮಾನ್ಯ ಹೊಂದಿರ್ತವೆ, ಉದ್ದನೆಯ ಮೀಸೆಯನ್ನು ಹೊಂದಿರ್ತವೆ. ಮತ್ತೆ ಇದ್ರ ಇನ್ನೊಂದು ವಿಶೇಷ ಏನಂದ್ರೆ ರಾತ್ರಿ ಸಮಯದಲ್ಲಿ ಆಕ್ಟಿವ್ ಆಗಿ ಚಟುವಟಿಕೆಯಿಂದ ಕೂಡಿರ್ತವೆ. ವಯಸ್ಕ ದುಂಬಿಗಳನ್ನ ಬೆಳಗಿನ ಸಮಯದಲ್ಲಿ ಗೇರು ತೋಟದಲ್ಲಿ ನಾವು ಕಾಣೋದು ತುಂಬಾ ಕಷ್ಟ. ರಾತ್ರಿ ಟೈಮಲ್ಲಿ ಇವು ಆಕ್ಟಿವ್ ಆಗಿ ಓಡಾಡ್ತಾ ಇರ್ತವೆ. ಇದು ಗೇರು ಕಾಂಡ ಹಾಗೂ ಬೇರು ಕೊರಕನ ಹೇಗೆ ಪತ್ತೆ ಮಾಡಬಹುದು ಅಂತ. ಈ ಕೀಟಗಳ ಹಾನಿಯ ಲಕ್ಷಣಗಳ ಕುರಿತು ಏನ್ ಹೇಳ್ತೀರಾ? ಇದರ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ಬಗೇರು ಕಾಂಡ ಹಾಗೂ ಬೇರು ಕೊರಕ ಎಲ್ಲೆಲ್ಲಿ ಹಾನಿ ಮಾಡ್ತಾವೋ ಆ ಒಂದು ಬಾಧಿತ ಬರದ ಬುಡದಲ್ಲಿ ಗೋಂದು ಅಂದ್ರೆ ಅಂಟು ಹಾಗೂ ನಾರು ಪದಾರ್ಥ ಪ್ರಾರಂಭದ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆ ಬುಡದಲ್ಲಿ ಹೊರಗಡೆ ಬರ್ತಾ ಇರ್ತವೆ, ಹೊರಸೂಸ್ತಾ ಇರ್ತವೆ. ಕ್ರಮೇಣ ಏನಾಗುತ್ತೆ ಅಂದ್ರೆ ಬಾಧಿತ ಮರದ ಎಲೆಯು ರೋಗಗ್ರಸ್ತವಾದಂತೆ ತೋರಿಸ್ತವೆ, ಹೆಲ್ದಿ ತರ ಇರಲ್ಲ. ಹಾಗೂ ಹಸಿರು ಎಲೆಗಳು ಕ್ರಮೇಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಉದುರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಆಮೇಲೆ ಹಾನಿಯು ತೀವ್ರ ಆಗ್ತಾ ಇದೆ ಅಂದಾಗ ತೊಂಗೆಗಳು ಸಹ ಒಣಗಲಾರಂಭಿಸ್ತವೆ. ಆಮೇಲೆ ಕಾಂಡದ ತೊಗಟೆ ಸಹ ಈ ಒಂದು ಬಾಧೆಗೆ ಬಿರುಕು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಹಂತದಲ್ಲಿ ನಾವು ಜಗದು ಆ ಒಂದು ಹುಳ ಜಗದ ನಾರು ಹಾಗೂ ಗೋಂದು ಅಂತ ಪ್ರಾಸ ಅಂತ ಹೇಳ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಬಾಧಿತ ಬರದ ಬುಡದಲ್ಲಿ ನಾವು ಕಾಣಬಹುದು. ಬಾಧೆ ತೀವ್ರವಾದಂತೆ ಏನಾಗ್ತದೆ, ನಾವು ಹತೋಟಿ ಮಾಡಿಲ್ಲ ಅಂದ್ರೆ ತೀವ್ರವಾಗುತ್ತೆ. ಆವಾಗ ಗಿಡ ಮತ್ತು ಮರಗಳು ಕೆಲ ತಿಂಗಳಲ್ಲಿ ಸತ್ತೋಗ್ಬಿಡ್ತವೆ. ಇದು ಹಾನಿಯ ಲಕ್ಷಣಗಳು. ಈ ಕೀಟಗಳು ಸಾಮಾನ್ಯವಾಗಿ ಯಾವಾಗ ಕಂಡು ಬರ್ತವೆ ಅಂತ? ಈ ಕೀಟ ಸಾಮಾನ್ಯವಾಗಿ ಯಾವಾಗ ಬರ್ತವೆ ಅಂದ್ರೆ, ಸಾಧಾರಣವಾಗಿ ಕೀಟದ ಹಾನಿಯು ಡಿಸೆಂಬರ್ ನಿಂದ ಮೇ ತಿಂಗಳ ನಡುವೆ ದೇಶದ ಗೇರು ಬೆಳೆಯುವ ವಿವಿಧ ಎಲ್ಲ ಭಾಗಗಳಲ್ಲೂ ಕಂಡು ಬರ್ತವೆ, ಸಾಮಾನ್ಯವಾಗಿ ಡಿಸೆಂಬರ್ ಇಂದ ಮೇ. ಹಾನಿಯ ವಿವಿಧ ಹಂತಗಳು ಸಾಮಾನ್ಯವಾಗಿ ವರ್ಷ ಪೂರ್ತಿ ಕಂಡು ಬರ್ತವೆ ಇದರಲ್ಲಿ. ಆದರೆ ಕೀಟದ ಕೆಲವು ಹಂತಗಳು ಕೆಲವು ತಿಂಗಳುಗಳಲ್ಲಿ ಮಾತ್ರ ಕಾಣಿಸಿರ್ತವೆ ನಮ್ಮಲ್ಲಿ. ಮಳೆಗಾಲದ ಆರಂಭದ ಆಯ್ತು ಅಂದ ತಕ್ಷಣ ಆರೋಗ್ಯವಂತ ಮರಗಳು ಕಡು ಹಸಿರು ಬಣ್ಣಕ್ಕೆ ಸಾಮಾನ್ಯವಾಗಿ ತಿರುತ್ತವೆ ಮಳೆಗಾಲ ಆರಂಭ ಆದ ತಕ್ಷಣ. ಆದಾಗ್ಯ ಅಂತ ಮರಗಳಲ್ಲಿ ಸಹ ಬಾಧಿತ ಮರಗಳು ಹಳದಿ ಬಣ್ಣದಲ್ಲೇ ಉಳಿತವೆ. ಸಾಮಾನ್ಯವಾಗಿ ಬೇರೆ ಹಳದಿ ಮರಗಳು ಚೆನ್ನಾಗಿ ಹಸಿರಾದ್ರು, ಇದ್ರೆ ಈ ಒಂದು ಕಾಂಡ ಹಾಗೂ ಬೇರು ಕೊರಕ ಬಾಧೆ ಇರೋ ಮರಗಳಲ್ಲಿ ಮಾತ್ರ ಹಳದಿ ಬಣ್ಣಕ್ಕೆ ಇರ್ತವೆ. ಅಂತ ಮರಗಳಲ್ಲಿ ಕೀಟದ ಹಾನಿಯು ಇದೆ ಅಂತ ನಾವು ತಿಳ್ಕೋಬಹುದು. ಆಮೇಲೆ ಗೇರು ಬೀಜಗಳನ್ನ ಸಂಗ್ರಹಿಸುವ ಸಮಯದಲ್ಲಿ ಮರಗಳ ಬುಡಗಳನ್ನು ಸಮೀಪದಿಂದ ನಾವು ಗಮನಿಸಿದ್ರೆ ಹಾನಿಯ ಶುರುವಿನ ಹಂತಗಳನ್ನು ಪತ್ತೆ ಮಾಡಿ ಮಳೆಗಾಲಕ್ಕೆ ಮುಂಚೆನೆ ನಾವು ಇದಕ್ಕೆ ಸೂಕ್ತವಾದ ನಿರ್ವಹಣಾ ಕ್ರಮ ತಗೊಂಡು ಈ ಕೀಟಗಳನ್ನ ಹತೋಟಿ ಮಾಡುವುದು. ಏನಂದ್ರೆ ಗೇರು ಕೃಷಿಕರು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಕೀಟದ ಜೀವನ ಚರಿತ್ರೆ ಕುರಿತು ರೈತರಿಗೆ ಏನ್ ಹೇಳ್ತೀರಿ ಮೇಡಮ್? ಈ ಒಂದು ಕೀಟದ ಜೀವನ ಚರಿತ್ರೆ ಏನಂದ್ರೆ, ವಯಸ್ಕ ಹೆಣ್ಣು ದುಂಬಿಗಳು ಕಾಂಡ ಹಾಗೂ ತೆರೆದ ಬೇರುಗಳ ತೊಗಟೆ ಸಂದಿಗಳಲ್ಲಿ ಅಕ್ಕಿ ಕಾಳ ತರ ಮೊಟ್ಟೆಯನ್ನ ಸಾಮಾನ್ಯವಾಗಿ 80-90 ಮೊಟ್ಟೆಗಳನ್ನು ಒಂದೊಂದಾಗಿ ಇಟ್ಕೊಂಡು ಹೋಗ್ತವೆ. ಇವು ಈ ಮೊಟ್ಟೆಗಳಿಂದ ಸಾಮಾನ್ಯ ಒಂದು ವಾರದಲ್ಲಿ ಈ ಸಣ್ಣ ಮರಿ ಹುಳುಗಳು ಹೊರಗೆ ಬರ್ತವೆ. ಹೊರಗಡೆ ಬಂದು ಈ ಮರದ ತೊಗಟೆಯನ್ನ ಕೊರಿಲಿಕ್ಕೆ ಅಥವಾ ಕೆರಲಿಕ್ಕೆ ಪ್ರಾರಂಭ ಮಾಡ್ತವೆ. ಈ ಮರಿ ಹುಳುಗಳು ಸಾಮಾನ್ಯವಾಗಿ 6-8 ಕಾಲ ಅತಿಯಾಗಿ ಕೆರೆದು ಆಹಾರ ಸೇವಿಸ್ತಾ ಇರ್ತವೆ, ಗಾತ್ರದಲ್ಲಿ ದೊಡ್ಡದಾಗ್ತವೆ. ಹೀಗೆ ಬೆಳೆದ ಹುಳುಗಳು ಏನ್ ಮಾಡ್ತವೆ, ಮರ ಮತ್ತು ಬೇರುಗಳಲ್ಲಿ ಅಡ್ಡ ತೀಡಿ ಅಂದ್ರೆ ಜಿಗ್ಜಾಗ್ ಅಂತೀವಿ, ಅಡ್ಡ ತೀಡಿ ಸುರಂಗಗಳನ್ನ ಕೊರಿತವೆ. ಆ ಕೊರೆದ ಸುರಂಗಗಳಲ್ಲಿ ನಾವು ಜಗದ ನಾರು ಮತ್ತು ಹಿಕ್ಕೆಗಳನ್ನ ಕಾಣಬಹುದು. ಅಡ್ಡ ತೀಡಿ ಏನ್ ಜಿಗ್ಜಾಗ್ ಸುರಂಗ ಕೊರಿತಾ ಇರ್ತಾವೋ ಆ ಮರದ ಕಾಂಡ ಹಾಗೂ ಬೇರುಗಳಲ್ಲಿ ನೀರಿನ ಮತ್ತು ಆಹಾರದ ಚಲನವಲನ, ಈಗ ಏನು ಸಂಚಾರ ಅಂತ ಹೇಳ್ತೀವಲ್ಲ, ಅದು ಅಡಚಣೆ ಆಗ್ಬಿಟ್ಟು ಏನಾಗ್ತಾವ ಅಂದ್ರೆ ಆಹಾರ ಮತ್ತು ನೀರಿನ ಒಂದು ಸಂಚಾರ ಮರಗಳಲ್ಲಿ ಆಗದೇನೆ ಕ್ರಮೇಣವಾಗಿ ಎಲೆಗಳು ಉದುರೋದು, ಕೊಂಬೆಗಳು ಒಣಗೋದು, ಕ್ರಮೇಣ ಮರಗಳು ನಿಧಾನವಾಗಿ ಸೊರಗಿ ಸಾಯಲಿಕ್ಕೆ ಪ್ರಾರಂಭವಾಗುತ್ತವೆ. ಇದು ಜೀವನ ಚರಿತ್ರೆ ಮತ್ತು ಹಾನಿಯ ಲಕ್ಷಣಗಳು. ಪೂರ್ಣ ಬೆಳೆದ ಮರಿ ಹುಳುಗಳು ಕಾಂಡದ ನಡು ಮರದಲ್ಲಿ ಏನ್ ಮಾಡ್ತವೆ ಅಂದ್ರೆ ಸುರಂಗ ಮಾಡಿ ಸುಣ್ಣ ಭರಿತವಾದ ಗಟ್ಟಿ ಕೋಶಗಳನ್ನ ನಿಮಗೆ ನಿರ್ಮಿಸುತ್ತವೆ. ಹುಳ ಪೂರ್ತಿ ಬೆಳೀತು ಅಂತ ಇಟ್ಕೊಳ್ಳಿ, ಅವಾಗ ಕಾಂಡದ ನಡುಭಾಗದಲ್ಲಿ ಹೋಗ್ಬಿಟ್ಟು ಒಂಥರ ಸುರಂಗ ತರ ಮಾಡಿಬಿಟ್ಟು ಅಲ್ಲಿ ಈ ಒಂದು ಸುಣ್ಣ ಭರಿತವಾಗಿ ಒಂಥರ ಕೋಶಗಳನ್ನು ಮಾಡ್ತವೆ. ಈ ಕೀಟವು ಇಂತಹ ಕೋಶಗಳಲ್ಲಿ 60-90 ದಿನಗಳ ಕಾಲ ಇರ್ತವೆ, ಕೋಶಾವಸ್ಥೆಯಲ್ಲಿ 60-90 ದಿನ ಇರ್ತವೆ. ನಂತರ ಇವುಗಳು ಏನ್ ಮಾಡ್ತವೆ, ವಯಸ್ಕ ದುಂಬುಗಳಾಗಿ ಹೊರಬಂದು ಮಾಮೂಲಿ ಜೀವನವನ್ನು ಪ್ರಾರಂಭ ಮಾಡ್ತವೆ. ಇದು ಇಷ್ಟು ಈ ಕೀಟಗಳ ಹಾನಿಯ ಲಕ್ಷಣಗಳು ಮತ್ತೆ ಯಾವಾಗ ಬರ್ತವೆ ಮತ್ತೆ ಜೀವನ ಚರಿತ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಇವುಗಳ ನಿರ್ವಹಣೆ ಬಹಳ ಕಠಿಣ ಅಂತ ಅನ್ಸುತ್ತೆ. ಇದರಗಳ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಈ ಕೀಟನ ನಿರ್ವಹಣೆ ಹೇಗೆ ಮಾಡಬಹುದು ಅಂತ, ಕಾಂಡ ಹಾಗೂ ಬೇರಿನ ಸುರಂಗಗಳಲ್ಲಿ ಹೊಸದಾದ ಹುಡಿ ಇರುವ ಭಾಗಗಳಲ್ಲಿ ಈ ಕಟದ ಮರಿ ಹುಳುಗಳನ್ನ ನಾವು ಕಾಣಬಹುದು. ಏನಾದ್ರೂ ಹುಡಿ ಉದುರ್ತಾ ಇದೋ ಕಡೆ ಹಾನಿಗೊಳಗಾದ ಗೇರು ಮತ್ತು ಕಾಂಡ ಹಾಗೂ ಬೇರಿನ ಭಾಗದಲ್ಲಿರುವ ಸುರಂಗಗಳಿಂದ ಕೀಟಗಳ ಹಂತಗಳನ್ನು ನಿಧಾನಕ್ಕೆ ನಾವು ಜೋಪಾನವಾಗಿ ತೆಗೆದು ಅದನ್ನು ನಾಶಪಡಿಸಬೇಕು. ಮತ್ತು ಹೊಸದಾದ ಪುಡಿಯು ನಸುಗಂಪ ಬಣ್ಣದಾಗಿದ್ದು ಹಳೆ ಪುಡಿಯು ಕಣ್ಣು ಅಥವಾ ಕೆಂಪು ಬಣ್ಣದ ಕಪ್ಪು ಅಥವಾ ಕೆಂಪು ಮಿಶ್ರಿತ ಇರ್ತವೆ. ಒಂದು ವೇಳೆ ಮರಿ ಹುಳವು ನಡುಮರದ ಒಳಕ್ಕೆ ಕೋಶಾವಸ್ಥೆಗಾಗಿ ಹೋಗಿದ್ರೆ ಅವಳನ್ನ ಏನ್ ಮಾಡಬೇಕು ಅಂದ್ರೆ ಈ ವೈರ್ ಇರ್ತಲ್ಲ ತಂತಿ ಇರ್ತ ತಂತಿ ತಗೊಂಡು ಲೋಹದ ತಂತಿನ ಒಳಗಡೆ ತೋರಿಸ್ಬಿಟ್ಟು ಆ ಒಂದು ಹುಳನ ಹೊರಗಡೆ ತೆಗೆದು ಸಾಯಿಸ್ಬೇಕು. ಆಮೇಲೆ ಮರಿ ಹುಳಗಳನ್ನ ಹಾಗೂ ಕೀಟದ ವಿವಿಧ ಹಂತಗಳನ್ನ ನಾವು ತೆಗೆದ ಮೇಲೆ ಆ ಕೆತ್ತದ ಭಾಗಕ್ಕೆ ಏನ್ ಮಾಡಬೇಕು ಅಂದ್ರೆ 0.2% ಅಂದ್ರೆ 2 mL ಕ್ಲೋರೋಫೈರಿಫಾಸ್ ದ್ರಾವಣವನ್ನ ನಾವು ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಅಲ್ಲೆಲ್ಲ ನಾವು ಸುರಿಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಕೀಟ ಮತ್ತೆ ಮತ್ತೆ ಬರದೇಗಿದ್ದಂಗೆ ನಾವು ನಿಯಂತ್ರಣ ಮಾಡಬಹುದು. ಒಂದ್ ವೇಳೆ 30-40 ದಿನ ನಂತರ ಮತ್ತೆ ಕೀಟಬಾಧೆ ಇದೆ ಅಂದ್ರೆ ಇದನ್ನ ಮತ್ತೆ ಪುನರ್ ಇದ್ ಮಾಡ್ಬೇಕು ಹಾಕಬೇಕು. ಇದಲ್ದೇನೆ ಇನ್ನೇ ಏನ್ ಮಾಡಬಹುದು ಅಂದ್ರೆ ನಾವು ಈ ನಾವು ಕೆರೆದ ತಕ್ಷಣ ಸ್ವಲ್ಪ ಅಲ್ಲಿ ಹಾನಿ ಆಗ್ತಾವಲ್ಲ ಅದಕ್ಕೋಸ್ಕರ ಏನಾಗ ಮಾಡ್ಬೇಕು ಅಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ 2 gram ಪ್ರತಿ ಲೀಟರ್ ಇರಲಿ, ನಾವೇನು 2 mL ಕ್ಲೋರೋಫೈರಿಫಾಸ್ ಹಾಕ್ತಿವಲ್ಲ ಅದ್ರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ 2 gram ಹಾಕ್ಬಿಟ್ಟು 2 ಮಿಶ್ರಣ ಮಾಡಿ ಲೇಪನ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಏನಾದ್ರು ರೋಗ ಇದ್ರೆ ಅದು ಹತೋಟಿ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಮಾಡ್ತೀವಿ, ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆ ಇರ್ತಲ್ಲ ಆ ಒಂದು ಗುಳಿಗೆನ ತಗೊಂಡು ಅದ್ರ ಒಳಗಡೆ ಹಾಕಿ ಮಣ್ಣಿಂದ ಮುಚ್ಚಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಒಳಗಡೆ ಹುಳು ಇದ್ರೆ ಆ ಒಂದು ಹುಳು ಸತ್ತೋಗ್ತವೆ. ಇದು ಈ ಒಂದು ಕೀಟದ ನಿರ್ವಹಣೆ. ಈ ನಿರ್ವಹಣೆಯಲ್ಲಿ ರೈತರು ವಹಿಸಬೇಕಾದಂತಹ ಎಚ್ಚರಿಕೆ ಕ್ರಮಗಳು ಏನೇನಿರ್ಬೋದು ಅಂತ ಮೇಡಮ್? ಮತ್ತೆ ಇದರಲ್ಲಿ ಪ್ರಮುಖವಾದ ಒಂದು ಎಚ್ಚರಿಕೆ ತಗೊಳ್ಬೇಕಾಗಿದ ಒಂದು ಅಂಶ ಏನಂದ್ರೆ ಮರದ ಸುತ್ತಳತೆ 50%-ಕ್ಕಿಂತ ಹೆಚ್ಚಿನ ತೊಗಟೆಯನ್ನು ನಾವು ಕೇಳಬಾರ್ದು. ರೈತರು ಹುಳ ಬಾಧೆ ಆಗಿದೆ ಅಂದ್ಬಿಟ್ಟು 50%-ಕ್ಕಿಂತ ಹೆಚ್ಚು ತೊಗಟೆ ಕಿತ್ತರೆ ಏನಾಗುತ್ತೆ ಅಂದ್ರೆ ಗಿಡಗಳೆಲ್ಲ ನಾಶವಾಗ್ತವೆ. ಅದೊಂದು ಎಚ್ಚರಿಕೆ ತಗೋಬೇಕು. ಇದು ನಮ್ಮ ಗೇರು ಕಾಂಡ ಹಾಗೂ ಬೇರು ಕೊರಕದ ಒಂದು ನಿರ್ವಹಣಾ ಕ್ರಮ. ಈ ಕೀಟಗಳ ಜೊತೆಗೆ ಚಹಾ ಸೊಳ್ಳೆ ಅಂತ ಹೇಳ್ತಾ ಇದ್ರಿ, ಈ ಕುರಿತು ಏನ್ ಹೇಳಬಹುದು? ಗೇರ್ನಲ್ಲಿ ಚಹಾ ಸೊಳ್ಳೆ ಅಂತ ಇದೆ, TMB ಅಂತ, ಟೀ ಮಿಸ್ಬಿಟ್ಟು ಹೋಗಕ್ ಅಂತ ಹೇಳ್ತೀವಿ. ಚಹಾಗೆ ಸೊಳ್ಳೆ ಗೇರು ಬಳಿವೆ ಎಲ್ಲಾ ಪ್ರದೇಶಗಳಲ್ಲೂ ಸಾಮಾನ್ಯವಾಗಿ ಗೇರ್ನಲ್ಲಿ ಚಿಗುರು, ಎಳೆ ರಂಬೆ, ಹೂಗೊಂಚಲು ಹಾಗೂ ಈವನ್ ಹಣ್ಣಿಗೂ ಸಹ ಅದು ನಷ್ಟ ಮಾಡ್ತವೆ. ಇದರ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಗೇರು ಮರದ ಎಳೆಯ ಭಾಗದಿಂದ ರಸವನ್ನ ಹೀರ್ತವೆ. ಇದರ ಹಾನಿಯ ಲಕ್ಷಣಗಳು ಏನಂದ್ರೆ ಚಹಾ ಸೊಳ್ಳೆಯ ಮರಿ ಹಾಗೂ ಪ್ರೌಢ ಕೀಟಗಳು ಎಳೆಯ ಎಲೆ ಚಿಗುರು ಹೂಗೊಂಚಲು ಮತ್ತೆ ಎಳೆ ಬೀಜ ಹಾಗೂ ಹಣ್ಣುಗಳಿಂದ ರಸವನ್ನ ಹೀರ್ತವೆ. ಈ ಕೀಟದ ಹಾನಿಗೊಳಗಾದ ಭಾಗಗಳಲ್ಲಿ ಏನ್ ಮಾಡ್ತಾ ಏನ ಕಾಣಿಸ್ತೀವಿ ಅಂದ್ರೆ ಕಪ್ಪನೆಯ ಉದ್ದನೆಯ ಒಂಥರ ಸೀಳು ಗೆರೆಗಳನ್ನ ನಾವು ಕಾಣಿಸ್ತೀವಿ. ಮತ್ತೆ ಅಂತ ಭಾಗಗಳಿಂದ ಅಂಟು ಪದಾರ್ಥಗಳು ಹೊರ ಬರ್ತಾ ಇರ್ತವೆ. ಚಹಾ ಸೊಳ್ಳೆಯ ರಸವನ್ನು ಇರುವಾಗ ಏನಾಗುತ್ತೆ ಅಂದ್ರೆ ಕೆಲವು ರೀತಿಯ ವಿಷ ವಸ್ತುಗಳನ್ನ ಇವು ಬಿಡುಗಡೆ ಮಾಡ್ತವೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ಭಾಗಗಳ ಅಂಗಾಂಶಗಳೆಲ್ಲ ಹಾನ್ ಮಾಡ್ತಾ ಇರ್ತವೆ. ಅದರಿಂದ ಏನಾಗುತ್ತೆ ಅಂದ್ರೆ ಹಲವಾರು ಗಾಯಗಳು ಒಂದಕ್ಕೊಂದು ಸೇರ್ಕೊಂಡು ಕ್ರಮೇಣವಾಗಿ ಚಿಗುರುಗಳು ಮತ್ತು ಎಳೆ ರಂಬೆಗಳು ಪೂರ್ತಿಯಾಗಿ ಒಣಗೋಕ್ ಸ್ಟಾರ್ಟ್ ಆಗ್ತವೆ. ಆಮೇಲೆ ಕೀಟವು ಹೂಗೊಂಚಲು ಬಾಧಿಸಿದಾಗ ಹೂಗೊಂಚಲೆಲ್ಲ ಒಣಗುತ್ತವೆ. ಮತ್ತೆ ಹೂ ಮತ್ತು ಹೂವಿನ ದಂಟು ಪೂರ್ತಿಯಾಗಿ ಒಣಗ್ತಾ ಇರ್ತವೆ. ಪ್ರತಿ ವರ್ಷ ಈ ಕೀಟದ ಹಾವಳಿ ಕಂಡುಬರುವ ಪ್ರದೇಶಗಳಲ್ಲಿ ಮರದ ಹೆಚ್ಚಿನ ಚಿಗುರುಗಳು ಹಾಗೂ ಎಳೆ ರಂಬೆಗಳು ಒಣಗ್ತವೆ, ಮರವು ಸುಟ್ಟು ಹೋದಂತೆ ಕಾಣಿಸ್ತವೆ. ಆಮೇಲೆ ಚಹಾ ಸೊಳ್ಳೆಯಿಂದ ಹಾನಿಗೊಳಗಾದ ಎಳೆಯ ಬೀಜಗಳಿರ್ತಾವಲ್ಲ, ಅಕಸ್ಮಾತ್ ಎಳೆ ಬೀಜಲ್ಲಿ ಅದರ ಹಾನಿ ಕಾಣಿಸ್ಕೊಂತು ಅಂದ್ರೆ ಎಳೆಯ ಬೀಜಗಳೆಲ್ಲ ಮುದುಡ್ಕೊಂಡು ಒಣಗಿ ಹೋಗ್ತವೆ. ಆಮೇಲೆ ಕೀಟದ ಹಾವಳಿಯಿಂದ ಬಲಿತ ಗೇರು ಬೀಜದಲ್ಲಿ ಅಕಸ್ಮಾತ್ ಇದು ಬಂತು ಅಂತಾದ್ರೆ ಹಾಗೂ ಹಣ್ಣುಗಳಲ್ಲಿ ಬಂತು ಅಂತಾದ್ರೆ ಆ ಬಲಿತ ಬೀಜಗಳಲ್ಲಿ ಹಾಗೂ ಹಣ್ಣುಗಳಲ್ಲಿ ಕಜ್ಜಿ ಅಂತ ಒಂದು ಲಕ್ಷಣವನ್ನ ನಾವು ನೋಡಬಹುದು. ಕಜ್ಜಿ ಕಜ್ಜಿ ಕಪ್ಪು ಕಜ್ಜಿ ಕಜ್ಜಿ ತರ ಕಾಣಿಸ್ತವೆ. ಪ್ರತಿಯೊಂದು ಕೀಟವು ತನ್ನ ಜೀವಿತಾವಧಿಯಲ್ಲಿ ಸಾಮಾನ್ಯವಾಗಿ 3-4 ಚಿಗುರು ಅಥವಾ ಹೂಗಂಚಲನ್ನು ಹಾನಿ ಮಾಡುವ ಸಾಮರ್ಥ್ಯ ಇದೆ. ಇದರಿಂದ ಏನಾಗುತ್ತೆ ಗೇರು ಬೀಜದ ಇಳುವರಿ ಸಾಕಷ್ಟು ಕುಂಠಿತ ಆಗುತ್ತವೆ. ಈ ಚಹಾ ಸೊಳ್ಳೆಯ ಬಾಧೆ ತೀವ್ರವಾದಾಗ ರೈತರು ಯಾವ ಕ್ರಮಗಳನ್ನ ತಗೋಬಹುದು? ಬಾಧೆ ತೀವ್ರವಾಯಿತು ಅಂದ್ರೆ ರೈತರು 30%-ಕ್ಕಿಂತ ಹೆಚ್ಚು ಇಳುವರಿ ನಷ್ಟವನ್ನ ಅನುಭವಿಸ್ತಾರೆ. ಈ ಚಹಾ ಸೊಳ್ಳೆಯ ಗಾಯದೊಳಗೆ ಕೆಲವು ಶಿಲೀಂಧ್ರಗಳು ಸೇರ್ಕೊಂಡ್ಬಿಡ್ತವೆ. ನಾನು ಹೇಳಿದೆ ಒಂಥರ ರಸವನ್ನ ಅಂಟದ್ರ ಸಿಹಿ ರಸವನ್ನ ಸವಿಸ್ತವೆ ಅಂತ, ಅದಕ್ಕೆ ಹನಿಯುಡ್ಡು ಅಂತೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಶಿಲೀಂಧ್ರಗಳು ಡೆವಲಪ್ ಆಗ್ತವೆ. ಆಮೇಲೆ ಹೂಗೊಂಚುವಲ್ಲೂ ಮತ್ತ ರೆಂಬೆಗಳೆಲ್ಲ ಒಣಗ ಸ್ಟಾರ್ಟ್ ಆಗ್ತವೆ. ಮತ್ತೆ ಇದರಲ್ಲಿ ಡೈಬ್ಯಾಕ್ ಸಿಂಪ್ಟಮ್ ಅಂತ ಒಂದು ಬರುತ್ತೆ. ಏನಂದ್ರೆ ಹೂಗೊಂಚಲು ಹಾಗೂ ರೆಂಬೆಗಳು ತುದಿ ಭಾಗದಿಂದ ಕೆಳಮುಖನಾಗಿ ಒಣಗ ಸ್ಟಾರ್ಟ್ ಆಗ್ತವೆ. ಸೊ ಒಣಗಿದ ರೆಂಬೆಗಳನ್ನ ನಾವು ಸೀಳು ನೋಡಿದಾಗ ಒಳಗೆ ತಿರುಳು ಭಾಗ ಏನಾಗುತ್ತೆ ಕಂದು ಬಣ್ಣ ತಿರುಗಿದು ಕಂಡುಬರ್ತವೆ. ಸೊ ಚಹಾ ಸೊಳ್ಳೆ ಮತ್ತು ಈ ಶಿಲೀಂಧ್ರ ರೋಗದ ಎರಡೂ ಬಾಧೆ ಸೇರ್ಕೊಂಡಾಗ 30%-50% ಗೇರು ಬೆಳೆಯ ನಷ್ಟ ಆಗ್ತವೆ. ಇದಕ್ಕೂ ಕೂಡ ಜೀವನ ಚರಿತ್ರೆ ಹೇಳೋದಾದ್ರೆ ಇದ್ರ ಜೀವನ ಚರಿತ್ರೆ ಹೇಗಿರುತ್ತೆ ಅಂತ ಹೇಳ್ತೀರಿ ಮೇಡಮ್? ಸೊ ಇದರ ಜೀವನ ಚರಿತ್ರೆ ಏನು ಅಂದ್ರೆ, ಈ ಪ್ರೌಢ ಕೀಟ ಏನು ಚಹಾ ಸೊಳ್ಳೆ ಇರ್ತಾವಲ್ಲ, ಸುಮಾರು 6-8 mm ಉದ್ದವಾದ ತೆಳುವಾದ ಶರೀರವನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಸೊಳ್ಳೆ ತರ ಇದು ಕಾಣ್ತವೆ. ಸಾಮಾನ್ಯವಾಗಿ ಇದ್ರ ಬಣ್ಣ ಕಂದು ಮಿಶ್ರಿತ ಕೆಂಪಾಗಿದ್ದ ಕೆಂಪಿರುತ್ತವೆ. ಕಪ್ಪು ತಲೆ, ಕೆಂಪಾದ ಬೆನ್ನಿನ ಭಾಗ ಹಾಗೂ ಕಪ್ಪು ಬಿಳಿ ಹೊಟ್ಟೆಯನ್ನು ಹೊಂದಿರ್ತವೆ. ಆಮೇಲೆ ಬೆನ್ನಿನ ಮೇಲ್ಭಾಗದಲ್ಲಿ ಒಂಥರ ಗುಂಡು ಸೂಜಿ ಅಂತ ರಚನೆಯನ್ನ ನಾವು ಕಾಣಬಹುದು. ಪ್ರೌಢ ಮತ್ತು ಮರಿ ಎರಡೂ ಹಂತದಲ್ಲಿ ಇದು ಹಾನಿಯನ್ನ ಮಾಡ್ತವೆ. ಪ್ರೌಢ ಕೀಟ ಸಾಮಾನ್ಯವಾಗಿ 3-5 ದಿನಗಳ ವಯಸ್ಸಿನ ನಂತರ ಮೊಟ್ಟೆ ಇಡಲು ಪ್ರಾರಂಭ ಮಾಡ್ತವೆ. ಹೆಣ್ಣು ಕೀಟ 5-10 ದಿನಗಳವರೆಗೆ ಈ ಒಂದು ಮೊಟ್ಟೆ ಇಡೋ ಕಾರ್ಯಕ್ರಮವನ್ನ ಮುಂದುವರಿಸ್ತವೆ. ಒಂದು ಪ್ರೌಢ ಹೆಣ್ಣು ಕೀಟ ತನ್ನ ಜೀವಿತಾವಧಿಯಲ್ಲಿ 30-40 ಮೊಟ್ಟೆಗಳನ್ನ ಎಳೆ ಚಿಗುರಾಗಿರ್ಬೋದು, ಹೂಗಂಚಿನ ದಿಂಡಾಗಿರ್ಬೋದು, ಎಲೆಗಳ ಹಿಂಭಾಗದ ಮಧ್ಯಪಟ್ಟಿ ಇರ್ಬೋದು, ಎಲೆಗಳ ತೊಟ್ಟಿನಲ್ಲಾಗಿರ್ಬೋದು, ಒಂದಾಗಿ ಅಥವಾ 2-6 ಗುಂಪಿನಲ್ಲಿ ಮೊಟ್ಟೆಯನ್ನ ಸ್ವಲ್ಪ ಹುದುಗಿಸಿ ಇಡ್ತವೆ. 6-7 ಅಂದ್ರೆ ಒಂದು ವಾರದಲ್ಲಿ ಈ ಮೊಟ್ಟೆಯಿಂದ ಮರಿ ಹೊರಗಡೆ ಬರ್ತವೆ. ಆಮೇಲೆ ಮರಿಯು 12-14 ದಿನಗಳಲ್ಲಿ 5 ಹಂತಗಳ ಅದಕ್ಕೆ 5 ಬೆಳವಣಿಗೆ ಅಂತ ಇದೆ, 5 ಹಂತಗಳನ್ನ ಪೂರೈಸಿ ಆಮೇಲೆ ಪ್ರೌಢ ಕೀಟವಾಗಿ ಹೊರಗಡೆ ಬರ್ತವೆ. ಪ್ರೌಢ ಕೀಟದ ಜೀವಿತಾವಧಿ ಎಷ್ಟು ಅಂದ್ರೆ 5-18 ದಿನಗಳು, ಅಂದ್ರೆ 5-18 ದಿನ ಇದು ಬರ್ತವೆ. ಇದು ಈ ಕೀಟದ ಜೀವನ ಚರಿತ್ರೆ. ಈ ಕೀಟಗಳು ಯಾವಾಗ ತಮ್ಮ ಒಂದು ಆಕ್ಟಿವ್ ನ ಜಾಸ್ತಿ ಮಾಡ್ಕೊಂತವೆ, ಯಾವಾಗ ಆಕ್ಟಿವ್ ಇರ್ತವೆ ಅಂತ ಹೇಳ್ತೀರಿ? ಈ ಕೀಟ ಯಾವಾಗ ಚಟುವಟಿಕೆಯಿಂದ ಕೊಡ್ತವೆ, ಆಕ್ಟಿವ್ ಆಗಿರ್ತವೆ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಹೊಸ ಚಿಗುರು ಬರ್ತಲ್ಲ, ಆವಾಗ ಕೀಟದ ಚಟುವಟಿಕೆ ತುಂಬಾ ಜಾಸ್ತಿ ಆಗ್ತವೆ. ಈಗ ನೋಡಿ ಅಕ್ಟೋಬರ್ ಅಲ್ಲಿ ನಾವು ಏನ್ ಚಿಗುರು ಬರ್ತವೆ ಅದು ತುಂಬಾ ಆಕ್ಟಿವ್ ಆಗಿರ್ತವೆ, ಆವಾಗ ರೈತರು ತುಂಬಾ ಕಾಳಜಿ ವಹಿಸಬೇಕು. ಜನವರಿ ತಿಂಗಳಲ್ಲಿ ಗೇರು ಮರಗಳಲ್ಲಿ ತುಂಬಾ ಚಿಗುರು ಮತ್ತು ಹೂಗಳಿದ್ದಾಗ ಕೀಟಗಳ ಸಂಖ್ಯೆ ಸಿಕ್ಕಾಪಟ್ಟೆ ಅಧಿಕ ಆಗ್ತವೆ. ಕೀಟಗಳ ಚಟುವಟಿಕೆಯನ್ನು ಮೇ ತಿಂಗಳವರೆಗೂ ನಾವು ನೋಡಬಹುದು. ಮಳೆಗಾಲದ ಅವಧಿಯಲ್ಲಿ ಅಂದ್ರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕೀಟದ ಚಟುವಟಿಕೆ ಅತ್ಯಂತ ಕಡಿಮೆ ಇರ್ತವೆ. ಹೊಸ ಚಿಗುರು ತೋಟಗಳಲ್ಲಿ ಕೀಟವು ನಿರಂತರವಾಗಿ ಕಂಡು ಬರ್ತವೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅವುಗಳ ಸಂಖ್ಯೆ ಅಧಿಕವಾಗಿರ್ತವೆ. ಇವು ಯಾವ ತಿಂಗಳಲ್ಲಿ ಯಾವಾಗ ಚಟುವಟಿಕೆಯಿಂದ ಕೊಡ್ತವೆ ಅಂತ ರೈತರಿಗೆ ಗೇರು ಕೃಷಿಕರಿಗೆ ಹೇಳೋ ಒಂದು ಕಿವಿಮಾತು ಏನಂದ್ರೆ, ಅಕ್ಟೋಬರ್ ನಿಂದ ಫೆಬ್ರವರಿಗೂ ತುಂಬಾ ಹುಷಾರಿರಬೇಕು, ಮೇವರೆಗೂ ಇರುತ್ತೆ. ಅದು ಆ ಸಂದರ್ಭದಲ್ಲಿ ಕೀಟ ಜಾಸ್ತಿ ಅಂತ ಆಯ್ತು ಅಂತ ಆದ್ರೆ ನಿಯಂತ್ರಣವನ್ನು ಟೀಸೊಡೆದು ಮಾಡಬೇಕು. ಇದಕ್ಕೆ ನಮ್ಮ ಗೇರು ಅಂತ ಅಲ್ಲ, ಇದು ಕೋಕೋ, ಪೇರಳೆ, ನುಗ್ಗೆ, ಹತ್ತಿ, ಸಿಂಗಾಪುರ್ ಚರಿ ಅಂತೀವಲ್ಲ ಅದು, ಕಾಳುಮೆಣಸು, ಮೆಹಂದಿ, ಬೇವು, ಮಹಾಗನಿ, ಹಿಂಗೆ ಹಲವಾರು ಒಂದು ಕೀಟಗಳ ಇದನ್ನ ಬೆಳೆಗಳನ್ನ ಇದು ಹಾನಿ ಮಾಡ್ತವೆ. ಹಾಗಾಗಿ ಗೇರು ಕೃಷಿಕರು ಇನ್ನೊಂದು ಮುನ್ನೆಚ್ಚರಿಕೆ ತಗೋಬೇಕು, ಸುತ್ತಮುತ್ತಲು ಈ ಆಸರೆ ಗಿಡಗಳು ಇಲ್ಲದೆ ಇದ್ದಾಗ ನೋಡ್ಕೋಬೇಕು. ಅದೊಂದು ತುಂಬಾ ಎಚ್ಚರಿಕೆಯಿಂದ ನಾವು ನೋಡ್ಕೊಳ್ಳೋ ಒಂದು ಅಂಶ ಈ ಕೀಟಗಳ ನಿರ್ವಹಣೆ. ಆಮೇಲೆ ಕೀಟದ ನಿರ್ವಹಣೆ ಹೇಗೆ ಮಾಡಬೇಕು ಅಂದ್ರೆ, ನಾವು ಸಮಗ್ರವಾಗಿ ಮಾಡಬೇಕು ಕೀಟದ ನಿರ್ವಹಣೆ. ಏನಂದ್ರೆ ಈಗಾಗಲೇ ಹೇಳಿದಂತೆ ಆಸರೆ ಗಿಡಗಳನ್ನ ಕಿತ್ತು ನಾಶ ಮಾಡಬೇಕು. ಆಮೇಲೆ ಗೇರು ಕೃಷಿಕರು ಈ ಕೀಟದ ಯಶಸ್ವಿ ನಿರ್ವಹಣೆಗೆ ಗೇರು ಬೆಳೆಗಳಲ್ಲಿ ಎಳೆ ಚಿಗುರು, ರೆಂಬೆ ಬರುವಾಗ, ಹೂ ಬಿಡುವಾಗ, ಕಾಯಿ ಕಟ್ಟುವಾಗ ಹಾವಳಿ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸುಮಾರು 5-10 ಚಿಗುರುಗಳಲ್ಲಿ ಹಾವಳಿ ಲಕ್ಷಣ ಕಂಡು ಬಂತು ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಂದು 4-5 ದಿವಸ ಒಳಗಡೆ ಪ್ರಥಮ ಸಿಂಪರಣೆ ಕೈಗೊಂಡು ಬಿಡಬೇಕು. ಆಮೇಲೆ ಚಹಾ ಸೊಳ್ಳೆಗಳ ಚಟುವಟಿಕೆ ಇನ್ನೂ ಮುಂದುವರಿತು ಅಂತ ಆದಾಗ 3-4 ವಾರಗಳವರೆಗೆ 2ನೇ ಸಿಂಪರಣೆ ಕೈಗೊಳ್ಬೇಕು. ತಡವಾಗಿ ಸಿಂಪರಣೆ ಕೈಗೊಂಡ್ರೆ ಅಂದ್ರೆ ಸುಮಾರು 50%-ಷ್ಟು ಹೂಗಂಚಲು ನಷ್ಟವಾದಾಗ ನೀವು ಸಿಂಪಡಣೆ ತಗೊಂಡ್ರಿ ಅಂತ ಆದಾಗ ಇಳುವರಿಯಲ್ಲಿ ಖಂಡಿತವಾಗಿ ಹೆಚ್ಚಿಸಿಕೆ ಸಾಧ್ಯವಾಗಲ್ಲ. ಹಾಗಾಗಿ 5-10% ಬಾಧೆ ಇತ್ತು ಅಂದ ತಕ್ಷಣ ಆವಾಗ ನಾವು ಸಿಂಪರಣಾ ಕ್ರಮ ತಗೋಬೇಕು. ಸಾಮಾನ್ಯವಾಗಿ ನಾವು ಏನ್ ಸಿಂಪರಣೆ ಮಾಡ್ತೀವಿ ಅಂದ್ರೆ, ಈ ಟೀ ಸೊಳ್ಳೆ ಹತೋಟಿ ಮಾಡ್ಲಿಕ್ಕೆ ಹೊಸ ಚಿಗುರು ಬರ್ತಲ್ಲ ಆ ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳಿಗೆ ಸಾಮಾನ್ಯ 1 gram ಅಸಿಫೇಟ್ 75 SP, ನಂತರ ಹೂ ಬಿಡುವ ಸಮಯದಲ್ಲಿ 2.5 mL ಪ್ರೊಫೆನೋಫಾಸ್ 50 EC, ಮತ್ತು ಕಾಯಿ ಕಟ್ಟುವಾಗ 0.5 mL ಲ್ಯಾಂಡಾ ಸೌಲತ್ರಿನ್ 2.5 EC ಅಥವಾ 1.7 mL ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಯಾವಾಗ ಅವಶ್ಯ ಇರುತ್ತೋ ಆಗ ನಾವು ಸಿಂಪರಣೆನ ಮಾಡಬೇಕು. ಮತ್ತು ಬಾಧೆಯ ಮತ್ತು ತೀವ್ರತೆ ನೋಡಿಕೊಂಡು 2-3 or 4 ಸಿಂಪರಣೆನ ಮಾಡಬೇಕು. ಇದು ನಮ್ಮ ಚಹಾ ಸೊಳ್ಳೆಯ ನಿರ್ವಹಣೆಯ ಒಂದು ಪದ್ಧತಿ. ಈ ಚಹಾ ಸೊಳ್ಳೆಯ ನೈಸರ್ಗಿಕ ಶತ್ರುಗಳು ಯಾವ್ಯಾವ ಅಂತ ಹೇಳ್ತೀರಿ ಮೇಡಮ್? ಸಾಮಾನ್ಯವಾಗಿ ಚಹಾ ಸೊಳ್ಳೆಯಲ್ಲಿ ಕೆಲವೊಂದು ನೈಸರ್ಗಿಕ ಶತ್ರುಗಳು ಇರ್ತವೆ ನಮ್ಮ ಗೇರು ಬೆಳೆಯಲ್ಲಿ. ಇದರಲ್ಲಿ ರೆಡಿಮೇಡ್ ಗುಂಪಿಗೆ ಸೇರಿದ ಒಂದು ತಿಗಣೆ ಇರ್ತವೆ, ಅದು ಓಡಾಡ್ತಾ ಇರ್ತವೆ. ಅದನ್ನ ಆದಷ್ಟು ಅಲ್ಲೇ ಓಡಾಡುವಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಅದೇ ಹೆಂಗೆ ಎಚ್ಚರಿಕೆ ವಹಿಸಬಹುದು ಅಂದ್ರೆ, ನಾವು ಬಾಧೆ ಕಡಿಮೆ ಹಂತದಲ್ಲಿದ್ದಾಗ ಬೇವಿನ ಆಧಾರಿತ ಕೀಟನಾಶಕ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕನ 2-3 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಆಗ ನಮ್ಗೆ ನಾವು ಸಾವಯವವಾಗಿ ಹತೋಟಿ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಈ ನೈಸರ್ಗಿಕ ಶತ್ರುಗಳು ಹಾಳಾಗದೇಗಿದ್ದಂಗೆ ಅಂದ್ರೆ ಸಾಯ್ದೇಗಿದ್ದಂಗೆ ನಾವು ನೋಡ್ಕೋಬಹುದು. ಇದು ಆದಷ್ಟು ಸಾವಯವವಾಗಿ ಮಾಡಿದ್ರೆ ನಾವು ನ್ಯಾಚುರಲ್ ಎನಿಮೀಸ್ ಅಂತ ಹೇಳ್ತೀವಲ್ಲ ಅದನ್ನ ಸಂರಕ್ಷಣೆ ಮಾಡಬಹುದು. ಈ ಗೇರು ಕೃಷಿಯಲ್ಲಿ ಈ ಕೀಟಗಳ ಜೊತೆಗೆ ಮತ್ತೆ ಯಾವ್ಯಾವ ಕೀಟಗಳನ್ನ ಕಾಣಬಹುದು? ಇದಲ್ಲದೆ ಇದರಲ್ಲಿ ಒಂದು ಎಲೆ ಸುರಂಗ ಕೀಟ ಅಂತ ಇರುತ್ತೆ, ಪ್ರಮುಖವಾಗಿದೆ. ಈ ಕೀಟ ಏನ್ ಮಾಡ್ತಾ ಅಂದ್ರೆ ಈ ಕೀಟದ ಮರಿಗಳು ಹೊಸದಾಗಿ ಬಂದ ಎಳೆ ಎಲೆ ಮೇಲೆ ಪೊರೆಯ ತರ ಮಾಡಿಬಿಟ್ಟು ಅಡಿಯಲ್ಲಿ ಬೆಳ್ಳಿ ಅಂತ ಹೊಳಪುಳ್ಳ ಸುರಂಗ ಮಾಡಿಕೊಂಡು ಎಳೆ ಎಲೆ ಇರುತ್ತಲ್ಲ ಅದರ ಪತ್ರಹರಿತವನ್ನ ನಿಧಾನವಾಗಿ ತಿಂತಾ ಇರ್ತವೆ. ಈಗ ನೋಡಿ, ಈಗ ನವೆಂಬರ್ ತಿಂಗಳು, ಈಗ ಆಲ್ರೆಡಿ ನಮ್ಮ ಗೇರ ಒಂದು ಚಿಗರಲ್ಲಿ ಇದರ ಲಕ್ಷಣಗಳು ಕಂಡು ಬರ್ತಾ ಇದೆ, ಹಾನಿ ಪ್ರಾರಂಭವಾಗಿದೆ. ಆ ಹಾನಿಗೊಳಗಾದ ಭಾಗ ಏನಾಗುತ್ತೆ, ಬಿಸಿಲಿಗೆ ಒಣಗಿ ಎಲೆ ಎಲ್ಲ ಮುರುಟಾಗಿರುತ್ತೆ. ಯಾಕಂದ್ರೆ ಅದು ಪೊಳ್ಳು ಒಂಥರ ಪೊಳ್ಳು ಸುರಂಗ ಮಾಡಿರ್ತಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಆ ಒಂದು ಎಲೆ ಎಲ್ಲ ಒಣಗಿ ಎಲೆ ಎಲ್ಲ ಮುರುಟಕೊಂಡಾಗ್ತವೆ. ಇದರಿಂದ ಎಲೆಯ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕುಂಠಿತ ಆಗುತ್ತೆ. ಯಾಕಂದ್ರೆ ಎಲೆ ಎಲ್ಲ ಹಾನಿಯಾಗೋದ್ರಿಂದ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಕಡಿಮೆ ಆಗ್ತವೆ. ಎಲೆ ಬಲಿತಾಗ ಇದು ಬಾನಿ ಇದೆ ಅಂತ ತೀವ್ರವಾಗಿ ಮುರುಟಾಗುತ್ತೆ, ಮುದುರಾಗುತ್ತೆ ಮತ್ತು ಕ್ರಮೇಣವಾಗಿ ಒಣಗುತ್ತೆ, ಕ್ರಮೇಣವಾಗಿ ಬಿದ್ದು ಹೋಗುತ್ತೆ. ಈ ಕೀಟದ ಹಾನಿಯು ನರ್ಸರಿಗಳಲ್ಲಿ, ಎಳೆಯ ಗೇರು ಗಿಡಗಳಲ್ಲಿ ಹಾಗೂ ಚಿಗುರೊಡೆದ ಮರಗಳಲ್ಲಿ ಎಲ್ಲ ಕಡೆನೂ ತೀವ್ರವಾಗಿ ಕಂಡುಬರುತ್ತೆ. ಈ ಕೀಟವು ಪದೇ ಪದೇ ಬರುವಂತಹ ಸ್ಥಳಗಳಲ್ಲಿ ನಾವು ಕೀಟದ ಬಾಧೆ ನೋಡ್ಬಿಟ್ಟು ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ನಾನೀಗ ಆಲ್ರೆಡಿ ಟೀ ಸೊಳ್ಳೆ ಹೇಳಿದೆ, ಅದೇ ನಿರ್ವಹಣಾ ಕ್ರಮನ ಇದಕ್ಕೂ ನೀವು ಸಿಂಪರಣೆ ಮಾಡಬಹುದು. ಅದೇ ಸೇಮ್ ರಾಸಾಯನಿಕನೇ ಇದಕ್ಕೂ ಸಿಂಪರಣೆ ಮಾಡಬಹುದು. ಏನಂದ್ರೆ ಒಂದೇ ಒಂದು ಪ್ರಮುಖವಾಗಿ ನಾನು ನಿಮ್ಗೆ ಹೇಳಬೇಕಾದ ಅಂಶ ಏನಂದ್ರೆ, ಎಲೆ ಸುರಂಗದ ಕೀಟವನ್ನು ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ದಲ್ಲಿ ಬಾಧೆ ಸ್ಟಾರ್ಟ್ ಮಾಡಿ ಅದು ಸಾಮಾನ್ಯವಾಗಿ ಒಂದು ಮೂರ್ನಾಲ್ಕು ತಿಂಗಳಿರುತ್ತೆ. ಪ್ರಾರಂಭದ ಹಂತದಲ್ಲಿ ಕೀಟಬಾಧೆ ನೋಡ್ಬಿಟ್ಟು ನಿರ್ವಹಣಾ ಕ್ರಮನ ತಗೋಬೇಕು, ಇಲ್ಲದೆ ಇದ್ರೆ ಅದನ್ನ ಹತೋಟಿ ಮಾಡೋದು ಕಷ್ಟ ಆಗುತ್ತೆ. ಒಂದು ಎರಡನೇದಾಗಿ ಆ ಒಂದು ಎಲೆಗಳ ಒಂದು ಉದುರುವಿಕೆಯಿಂದ ಬೆಳೆಯ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ನಷ್ಟ ಆಗುತ್ತೆ. ಇದಿಷ್ಟು ಪ್ರಮುಖವಾದ ಕೀಟಗಳು. ಇದ್ರ ಜೊತೆ ಇನ್ನೊಂದು ಎಲೆ ಹಾಗೂ ಹೂವಂಚಲು ನೇಮ ಕೀಟ ಅಂತ ಇದೆ. ಇದು ಸಾಮಾನ್ಯವಾಗಿ ಅಷ್ಟು ತೀವ್ರವಾಗಿ ಬರಲ್ಲ, ಬಟ್ ಬಂದಾಗ ನಾವು ಎಚ್ಚರಿಕೆ ವಹಿಸಬೇಕು. ಈ ಕೀಟವು ಚಿಗುರು ಹಾಗೂ ಹೂ ಬಿಡುವ ಹಂತದಲ್ಲಿ ಸಾಮಾನ್ಯವಾಗಿ ತೀವ್ರವಾಗಿರುತ್ತೆ. ಹೂಗುಚ್ಚದ ಬಳಿಯನ್ನೆಲ್ಲ ಎಲೆಗಳನ್ನ ಬಲೆಯಂತೆ ಹೆಣಿತೆ ಹೆಣ್ಬಿಟ್ಟು ಒಳಗಡೆ ಮರಿ ಕೀಟ ಎಲೆ ಹಾಗೂ ಮೊಗ್ಗುಗಳನ್ನ ತಿಂದು ನಾಶ ಮಾಡ್ತಾ ಇರ್ತವೆ. ಹಾಗಾಗಿ ಇಳುವರಿಗೆ ಇದೊಂದು ಮಾರಕ. ಸಾಧಾರಣವಾಗಿ ಎಲ್ಲಾ ಪ್ರದೇಶಗಳಲ್ಲೂ ಈ ಕೀಟವು ಕೆಲವು ಪರೋಪಜೀವಿಗಳು ಇರೋದ್ರಿಂದ ಅದು ನಿಸರ್ಗದಲ್ಲೇ ಅದರ ತೀವ್ರತೆ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಸಾಮಾನ್ಯವಾಗಿ ಹತೋಟಿ ಮಾಡೋ ಒಂದು ಪ್ರಮೇಯ ಬರಲ್ಲ. ಅಕಸ್ಮಾತ್ ಬಾಧೆ ಜಾಸ್ತಿ ಇದ್ದಲ್ಲಿ ನಾವು ಟೀ ಸೊಳ್ಳೆ ನಿಯಂತ್ರಣಕ್ಕೆ ಏನ್ ಉಪಯೋಗಿಸ್ತೀವೋ ಅದನ್ನೇ ನಾವು ಇಲ್ಲಿ ಉಪಯೋಗಿಸಬಹುದು. ಅಥವಾ ಒಂದು ಕ್ವಿನಾಲ್ಫಾಸ್ ಅಥವಾ ಕ್ಲೋರೋಫೈರಿಪಾಸ್ 2 ml ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರು ಇದ್ರ ಬಾಧೆನ ಕಡಿಮೆ ಮಾಡಬಹುದು. ಬಾಧೆ ಕಡಿಮೆ ಆಗಿದ್ದಾಗ ಶೇಕಡ 5 ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 2-3 ml ಹಾಕಿ ಸಿಂಪರಣೆ ಮಾಡಬಹುದು. ಇದರಿಂದ ಬಾಧೆ ಕಡಿಮೆ ಆಗುತ್ತೆ. ಇದರಲ್ಲಿ ಹಣ್ಣು ಮತ್ತು ಬೀಜಗಳಿಗೆ ಸಮಸ್ಯೆ ಆಗ್ತಕ್ಕಂತಹ ಕೀಟಗಳನ್ನು ನಾವು ಕಾಣಬಹುದಾ? ಇನ್ನೊಂದು ಪ್ರಮುಖವಾದ ಕೀಟ ಅಂದ್ರೆ ಹಣ್ಣು ಮತ್ತು ಬೀಜ ಕೊರೆಯುವ ಹುಳು ಅಂತ ಹೇಳ್ತೀವಿ. ಈ ಹಣ್ಣು ಮತ್ತು ಬೀಜ ಕೊರೆಯುವ ಹುಳುಗಳು ಸಾಮಾನ್ಯವಾಗಿ ಬೀಜ ಮತ್ತು ಹಣ್ಣನ್ನ ಹಾನಿ ಮಾಡ್ತವೆ. ಈ ಕೀಟದ ಮರಿ ಹುಳುಗಳು ಗೇರು ಬೀಜವು ಹಣ್ಣಿಗೆ ಅಂಟಿದ ಜಾಗದಲ್ಲಿ ರಂಧ್ರ ಮಾಡಿ ಅಲ್ಲಿ ಜೀವಿಸ್ತವೆ. ಹಾನಿ ಒಳಗಾದ ಭಾಗದಿಂದ ಏನಾಗುತ್ತೆ ಅಂದ್ರೆ ರಸ ಎಲ್ಲ ಕುಡ್ಕೊಂಡಿರೋ ಒಂದು ಮಲ ಅಥವಾ ಹಿಕ್ಕಿಯನ್ನ ನಾವು ನೋಡಬಹುದು. ಹಾಗೂ ಕಪ್ಪಾದ ಒಂಥರ ಹುಡಿ ಆ ಭಾಗದಿಂದ ಉದುರ್ತಾ ಇರ್ತವೆ. ಬಿಸಿಲು ಹೆಚ್ಚಾಗಿದ್ರೆ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಇದರ ಹಾನಿ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಸೊ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ, ಮಾರ್ಚ್ನ ಮೇ ತಿಂಗಳಲ್ಲಿ ಬಿಸಿಲು ಹೆಚ್ಚಾಗಿದ್ರೆ ಅದರ ಹಾನಿ ಜಾಸ್ತಿ. ತಡವಾಗಿ ಹಣ್ಣು ಬಿಡುವ ಮರಗಳೇ ಸಾಮಾನ್ಯವಾಗಿ ಈ ಕೀಟದ ಬಾಧೆಗೆ ಒಳಗಾಗೋದು ಜಾಸ್ತಿ. ಮತ್ತು ಬಾಧಿತ ಹಣ್ಣುಗಳು ಏನಾಗ್ತವೆ, ನೆಲಕ್ಕೆ ಉದುರು ಬಿಡ್ತವೆ. ಕೀಟವು ಮಣ್ಣಿನಲ್ಲಿ ಕೊಶಾವಸ್ಥೆಗೆ ಹೋಗ್ತವೆ. ಹಾಗಾಗಿ ನೆಲಕ್ಕೆ ಬಿದ್ದ ಈ ಅರೆಮಾಗಿದ ಹಣ್ಣುಗಳನ್ನೆಲ್ಲ ಇರ್ತವಲ್ಲ ಅದನ್ನೆಲ್ಲ ಆರಿಸಿ ನಾವು ಕೀಟಗಳ ಸಹಿತ ನಾಶ ಮಾಡಬೇಕು. ಕೀಟದ ತೀವ್ರತೆ ಹೆಚ್ಚಾದಂತೆ ಆವಾಗ ನಾವು ಮುನ್ನೆಚ್ಚರಿಕೆ ವಹಿಸೋದು. ಪ್ರಾರಂಭದ ಹಂತದಲ್ಲಿ ಇದನ್ನೆಲ್ಲ ನಾವು ಆಯ್ದುಬಿಟ್ಟು ಸಹಿಸಬಹುದು. ಯಾಕೆಂದ್ರೆ ಹಣ್ಣು ಬಿಡುವ ಸಮಯದಲ್ಲಿ ಏನಾಗುತ್ತಂದ್ರೆ ಕೀಟನಾಶಕ ಸಿಂಪಡಣೆ ಮಾಡೋಕ್ಕಾಗಲ್ಲ. ಇದು ಬೀಜ ಮತ್ತು ಹಣ್ಣನ್ನ ಬಾಧಿಸೋದ್ರಿಂದ ಸಾಮಾನ್ಯವಾಗಿ ನಾನು ಯಾವುದೇ ತರ ರಾಸಾಯನಿಕ ಕೀಟನಾಶಕನ ಶಿಫಾರಸು ಮಾಡಲ್ಲ. ಇದಕ್ಕೇನೋ ಬಾಧೆ ಕಡಿಮೆ ಇದ್ದಾಗಲೇ ಶೇಕಡ 5 ಬೇವಿನ ಬೀಜದ ಕಷಾಯ ಅಥವಾ 2-3 ml ಬೇವಿನ ಆಧಾರಿತ ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ ಈ ಒಂದು ಹಣ್ಣು ಮತ್ತು ಬೀಜ ಕೊರಕ ಹುಳನ್ನ ಹತೋಟಿ ಮಾಡಬಹುದು. ಇವೆಲ್ಲದರ ಜೊತೆಗೆ ಬೇರೆ ಕೀಟಗಳ ಬಾಧೆ ಕಂಡು ಬಂದ್ರೆ ಈ ಒಂದು ಗೇರು ಕೃಷಿಯಲ್ಲಿ ತಮ್ಮನ್ನ ರೈತರು ಹೇಗ್ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ? ಇನ್ನು ನಿಮಗೆ ಗೇರು ಬೆಳೆಯಲ್ಲಿ ಇನ್ನೇನಾದ್ರೂ ಕೀಟಗಳ ಬಾಧೆ ಕಂಡು ಬಂತು ಅಂತಾದ್ರೆ ನೀವು ನನ್ನ ದೂರವಾಣಿಗೆ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9448642416. ಒಳ್ಳೇದು ಮೇಡಮ್. ತಾವು ಇದುವರೆಗೂ ಗೇರು ಬೆಳೆಯಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಈಗ ಕೃಷಿ ಅನುಭವ, ಈ ಕುರಿತು ಗೆಜ್ಜೇನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಪುಟ್ಟಸ್ವಾಮಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಯಲ್ಲಿ ಗೆಜ್ಜೇನಹಳ್ಳಿ ಗ್ರಾಮದ ಒಬ್ಬ ಹಿರಿಯ ರೈತರಿದ್ದಾರೆ, ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ಭತ್ತ, ಜೋಳ, ರಾಗಿ ಮತ್ತು 10 ನಾಟಿ ಹಸುಗಳು, ಇದ್ರ ಜೊತೆಗೆ 10 ಕುರಿಗಳ ಒಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಜೊತೆಗೇನೆ ಸಣ್ಣ ಪುಟ್ಟ ಒಂದು ಮನೆಗೆ ಬೇಕಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಗಳಿಗೆ ಕೋಳಿ ಕೂಡ ಸಾಕ್ತಾ ಇದ್ದಾರೆ. ಬನ್ನಿ, ಇವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಪುಟ್ಟಸ್ವಾಮಿ ಅವರೇ. ನಮಸ್ಕಾರ. ನಮಸ್ಕಾರ. ಹೇಳಿ, 8 ಎಕರೆಯಲ್ಲಿ 8 ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ? ಅದೇ 4 ಎಕರೆಯಿಂದ ಒಟ್ಟು ಬೆಳೆದ ಒಂದು 40-40 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ. ಇದು ಜಮೀನು ಪೂರ್ವಜರಿಂದ ಬಂದಿಂದ ಇದೆ ಅಂತ ಹೇಳಿ ಮಾಡ್ತಾ ಇದ್ದೀರೋ, ಇಲ್ಲ ಇದರಲ್ಲೇ ಮಾಡ್ಬೇಕಂತ ಹೇಳಿ? ನಮ್ ತಂದೆ ತಾಯಿ ಮಾಡಿದ ಆಸ್ತಿ ಇದು, ಅದರಲ್ಲೇ ನಾವು 4 ಜನ ಅಂತ ಮಗಳು, ನನಗೆ 4 ಎಕರೆ ಬಂದಿದೆ. ಇಲ್ಲೇ ವಾಸ ಮಾಡಿ, ಇಲ್ಲ ಮಕ್ಕಳು ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ದೀನಿ. ಎಷ್ಟು ಜನ ಇದ್ರಿ ಸ್ವಾಮಿ ಕುಟುಂಬದಲ್ಲಿ? ಈಗ ನಾವು 5 ಜನ ಇದೀವಿ, ಒಬ್ರು ಸೇರ್ಕೊಂಡಿದ್ದಾರೆ, ಒಬ್ಬ ಈಗ 4 ಜನ ಇದೀವಿ. ಗಂಡ ಮಕ್ಕಳು 4 ಜನ? ಇಲ್ಲ, ಒಂದ್ ಹೆಣ್ಣು ಒಂದ್ ಗಂಡು. ಹೆಣ್ಣು ಅಂತ ಅಷ್ಟೇ. ಈಗ ಇವರು ಗಂಡಲ್ಲಿ ಇವರು ಏನು ಓದ್ತಾ ಇದ್ದಾರೆ? ಇಲ್ಲ, ಓದಿಲ್ಲ ಬಿಡಿ, 1-9 ಕ್ಲಾಸ್ ಓದಿದ್ದೇನೆ. ಹೆಣ್ಣು ಮಗಳು 1-5-8 ಕ್ಲಾಸ್ ಓದಿತ್ತು. ಇವ್ರು ತಿರ್ಗಾ ಮತ್ತೆ ಕೃಷಿಗೆ ಬಂದ್ರೆ? ಇಲ್ಲ, ಮತ್ತೆ ಜಮೀನು ಕೆಲಸಕ್ಕೆ ಬಂದ್ರು. ಜಮೀನು ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಈಗ ಇದರಲ್ಲಿ ಭತ್ತ, ಜೋಳ ಮತ್ತೆ ರಾಗಿ, ಇದು ಪ್ಯಾಕೆಟ್ ಬೀಜನ ಇಲ್ಲ ಸ್ವಂತ ಮನೆ ಬೀಜನ ಉಪಯೋಗಿಸ್ತೀರಾ? ಇಲ್ಲ ಇಲ್ಲ, ಮನೆ ಇದೆ. ಮೆಕ್ಕೆಜೋಳ ಮಾತ್ರ ತಗೊಂಡ್ಬರ್ತೀವಿ ಪ್ಯಾಕೆಟ್ ಅವ್ರಿಗಿಂತ. ಇವೆಲ್ಲ ಭತ್ತ ರಾಗಿ ಎಲ್ಲ ಮನೆ ಇದೆ, ಮನೆಯದೇ ಬೀಜ ಮಾಡ್ಕೊಂತೀವಿ. ಗೊಬ್ಬರ ಸರ್ತೀವಿ, ಶಿಮೆ ಗೊಬ್ಬರ ಎಲ್ಲ, DAP ಸುಪಾಲ ಎಲ್ಲ ಸರ್ತೀವಿ. ತಗೊಂಡ್ಬರ್ತೀರಾ? ತಗೊಂಡ್ಬರ್ತೀವಿ. ಅದಲ್ದೇ ಈಗ ಈ ತಿಪ್ಪೆ ಗೊಬ್ಬರ ಅಂದ್ರೆ ಹಸುಗಳಿಂದ ಬರ್ತಕ್ಕಂತ ಗೊಬ್ಬರ ಹಾಕ್ತೀವಿ. ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಮೂಲವಾಗಿ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀರಾ? ಮುಂಚೆಯಿಂದ ಹಾಕ್ತಿದ್ವಿ, ಈಗ ತೆಂಗಿನ ತೋಟಕ್ಕೆ ಅದನ್ನು ಮಾಡ್ತಾ ಇದ್ವಿ. ಹೆಚ್ಚಾಗಿ ಸ್ವಲ್ಪ ಗೊಬ್ಬರ ತಗೊಂಡ್ಬರ್ತೀವಿ. ಭತ್ತ, ಜೋಳ, ರಾಗಿ ಜೊತೆಗೆ ಮತ್ತೆ ಅಡಿಕೆ, ತೆಂಗು? ಇಲ್ಲ, ಯಾವ್ದೇನಿಲ್ಲ. ತೆಂಗಿದೆ, ಒಂದು 50 ತೆಂಗಿದೆ. ತೆಂಗು ನೀವು ಬದುಗಳ ಮೇಲೆ ಹಾಕಿರೋದು? ಇಲ್ಲ ಅಲ್ಲ, ಸೇರೋದು ಲೈಟ್ ಒಂದು 30 ಅಡಿಗೆ ಒಂದು ಗುಂಟಿಗೆ ಒಂದು 2 ಎಕರೆ ಮಾತ್ರ ಹಾಕಿದ್ದೀನಿ. ಎಷ್ಟು ವರ್ಷದ ಇದೆ ಇದು ತೆಂಗು? ಈಗ 50 ವರ್ಷದಿಂದ ಇದೆ. 50 ವರ್ಷ. ಈಗ ಭತ್ತ, ಜೋಳ, ರಾಗಿ ಇದರ ಒಂದು ಬೇಸಾಯಕ್ಕೆ ಬಂದ್ರೆ, ಈಗ ಜಮೀನು ತಯಾರಿಕೆ ಮಾಡಕ್ ಬೇಕಾದ್ರೆ ಮಷೀನ್ ಇಂದ ಇಲ್ಲ ಎತ್ತುಗಳಿಂದ? ಇಲ್ಲ, ಎತ್ತುಗಳು ಎಲ್ಲ ಬೇಸಾಯ. ಎತ್ತುಗಳು ಬೇಸಾಯನೇ? ಎತ್ತುಗಳು. ನಿಮ್ಮ ಹತ್ರ ಇರೋದಕ್ಕೆ ಸದ್ಯ ಎತ್ತುಗಳು? ಎಷ್ಟು ಎತ್ತುಗಳು ಇವು, ಎಷ್ಟು ಜೋಡು? ಅದೇ 2 ದನಗಳು ಇದಾವ ನಾಟಿ, ಒಂದು ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸರಿ 4 ವರ್ಷಕ್ಕೆ ಚೇಂಜ್ ಮಾಡ್ತಿರ್ತೀವಿ. ಮನೆ ಎತ್ತುಗಳು. ಇದು ನೀವೆಲ್ಲ ಜಮೀನ್ ತಯಾರಿಕೆ ಮಾಡೋದೆಲ್ಲ ಮನೆ ಎತ್ತುಗಳಿಂದನೇ? ಎತ್ತುಗಳಿಂದನೇ. ಏನ್ ಅನಿಸ್ತದೆ ಈಗ ಎಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಟ್ರ್ಯಾಕ್ಟರ್ ಇಂದ ಇಲ್ಲ ಬೇರೆ ಮಷಿನ್ ಇಂದ ಕೆಲಸ ಮಾಡ್ತಾ ಇದಾರೆ, ನೀವು ದನಗಳಿಂದ ಎತ್ತುಗಳಿಂದ ಮಾಡ್ತಾ ಇದ್ದೀರಿ, ಏನ್ ಅನಿಸ್ತದೆ ನಿಮ್ಗೆ? ಇಲ್ಲ, ನಾವು ಇದ್ದಂಗೆ ಅವ್ರವ್ರ ಬಡ ಸ್ಥಿತಿ ಅವ್ರ ಅನುಕೂಲ ಇದ್ದಂಗೆ ಟ್ರ್ಯಾಕ್ಟರ್ ಓಡಿಸೋರು ಟ್ರ್ಯಾಕ್ಟರ್ ಓಡಿಸ್ತಾರೆ, ನಾವು ಬೇಸಾಯ ಮಾಡೋರು ಬೇಸಾಯ ಮಾಡ್ತೀವಿ, ಕ್ರಮೇಣ ಹೆಂಗ್ ಬರುತ್ತೋ ಆತರ ಮಾಡ್ತೀವಿ. ಈ ಜಮೀನಿನಲ್ಲಿ ಕುಟುಂಬದವರು ಸದಸ್ಯರು ಸೇರಿ ಅಲ್ದನೆ ಹೊರಗಿನವ್ರಿಗೆ ಕೂಡ ತಗೋತೀರಾ ಕೂಲಿ? ತಗೋತೀವಿ. ಎಮರ್ಜೆನ್ಸಿ ಇದ್ರೆ ಭತ್ತ ಕುಯಿಲು ಬಂದಾಗ 4-5 ಜನ ತಗೊಂಡು ಕಟಾವ್ ಮಾಡ್ತೀವಿ. ರೋಗ ರುಜಿನ ಬಂದ್ರೆ ಔಷಧಿ ಹೊರಗಡೆಯಿಂದ ಇಲ್ಲ ನೀವ್ ಏನಾದ್ರೂ ಕಷಾಯ ಮಾಡ್ಬಿಟ್ಟು? ಇಲ್ಲ ಇಲ್ಲ, ನಾವೇನು ಮಾಡಲ್ಲ, ಔಷಧಿ ತಂದು ಸಿಂಪಡಣೆ ಮಾಡ್ತೀವಿ ಹೊರಗಡೆಯಿಂದ ಗೊಬ್ಬರ. ಅದು ಏನ್ ಹೇಳ್ತಾರೆ ತಗೊಂಡು. ಈಗ ಸದ್ಯ ಇದು ಭತ್ತ ಕಟಾವ್ ಮಾಡ್ತಾ ಇದ್ದೀರಾ, ಇದು ಮಷೀನ್ ಇಂದ ಕಟಾವ್ ಮಾಡ್ತಾ ಇದ್ದೀರಾ ನೀವು ಅಲ್ವಾ? ಜನಗಳಿಂದ ಕಟ್ ಮಾಡ್ತಿರೋ. ನಮ್ದು 1 ಎಕರೆ ಅಲ್ಲ, ಇದಕ್ಕೆಲ್ಲ ಸಿಗಲ್ಲ, ಹಂಗ ಮನೇನೆ ಕೆಲಸ ಮಾಡ್ಕೊಂತೀವಿ. ಜಮೀನ ಇದು ಜನಗಳಿಂದಾನೆ ಮಾಡ್ಕೊಂತೀವಿ. ಎಷ್ಟು ಅವ್ರಿಗೆ ಕೂಲಿ ಕೊಡ್ತೀರಾ ಜನಕ್ಕೆ? ಕೆಲವರು 400 ರೂಪಾಯಿ ಕೇಳ್ತಾರೆ, ಹೆಣ್ಣಾಳು ಗಂಡಾಗಳು 600 ರೂಪಾಯಿ ಕೇಳ್ತಾರೆ. ಅದಕ್ಕೆ ಸಾರ ಒಂದ್ ದಿವಸ 2 ದಿವಸ ಕರ್ಕೊಂಡು ನಾವೇ ಮೇಂಟೈನ್ ಮಾಡ್ಕೊಂತೀವಿ. ನಗರ ಪಟ್ಟಣ ಹತ್ರ ಇದೆ, 2 ಕಿಲೋಮೀಟರ್ ಅಲ್ಲಿ 5 ಕಿಲೋಮೀಟರ್ ಅಲ್ಲಿ ಹತ್ರ ಇದೆ. ಹೇಗೆ ಒಂದು ಕೂಲಿ ಆಳುಗಳ ಲಭ್ಯತೆ ನಿಮ್ಗೆ ಯಾವ ರೀತಿಯಿಂದ ಇದೆ? ಸಿಗ್ತಾರಾ ನಿಮ್ಗೆ ಯಾವಾಗ ಬೇಕಂದ್ರೆ? ಎಮರ್ಜೆನ್ಸಿ ಸ್ವಲ್ಪ ಎಮರ್ಜೆನ್ಸಿ ಕಷ್ಟನೆ, ಕೆಲಸ ಇದ್ದಾಗ ಸಿಗುತ್ತೆ, ಸಿಗುತ್ತೆ. ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಮಾಡ್ತಾ ಇದೀವಿ. ನೀವೇ ಮಾಡ್ಕೊಂಡು ಮಾಡ್ತಾ ಇದೀರಾ? ನಾವು ಮಾಡ್ತೀವಿ, ಟೈಮ್ ಸಿಕ್ಕರೆ ಕರ್ಕಂತೀವಿ, ನಾವೇ ಮಾಡ್ಕೊಂತೀವಿ. ಈಗ ಈ ಒಂದು ಭತ್ತ, ಜೋಳ, ರಾಗಿ ರಾಗಿ ಬಂದ್ಬಿಟ್ಟು ಇದು ಲೋಕಲೇ ಬೇರೆ ಹೊಸ ತಳಿ ಏನಿಲ್ಲ ಪಕ್ಕದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಕೃಷಿ ಕಾಲೇಜ್ ಇದೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಇಲ್ಲ ಅಲ್ಲಿ ಒಂದೆರಡು ಸರಿ ಹೋಗಿದ್ದೀನಿ ಹೋಗಿ ಬಂದಿವಿ ಅಷ್ಟೇ ಮತ್ತೆ ಅಲ್ಲಿ ಹೋಗಿ ಒಂದೆರಡು ಸಸಿ ತಂದಿದ್ವಿ ಹೋಗಿ ಬಂದಿವಿ ಒಂದೆರಡು ಸರಿ ಹೋಗಿ ಬಂದಿದ್ದೀನಿ ಹೋಗಿ ಬಂದಿದ್ದೀರಾ ಅಚ್ಚೆ ಸರಿ ಕೃಷಿ ಮಾಡಕ್ ಹೋಗಿದ್ದೆ ಈ ಸರಿ ಹೋಗಿ ಬಂದಿದ್ದೀರಾ ನೋಡ್ಕೊಂಡ್ ಬಂದಿದ್ದೀವಿ ಹೋಗಿ ಗಿಡ ಪರವಾಗಿಲ್ಲ ಏನ್ ಕಲ್ತೀರಿ ನೀವು ಹೋಗಲ್ಲಿ ಇಲ್ಲ ನೋಡ್ಕೊಂಡ್ ಬಂದಿದ್ದಷ್ಟೇ ನೋಡ್ಕೊಂಡ್ ಬಂದಿದ್ದಷ್ಟೇ ನಿಮ್ಗೆ ಏನ್ ಅನಿಸ್ತು ಹೊಸದು ನೋಡಿ ಎಲ್ಲ ವಾತಾವರಣ ಪರವಾಗಿಲ್ಲ ಒಂದು ಇವತ್ತು ಎಂತದ ಫಾರಂ ಅಂತ ನೋಡಕ್ಕೆಲ್ಲ ಚೆನ್ನಾಗ್ ಕಾಣುತ್ತೆ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಕಾಣುತ್ತೆ ನಿಮಗೂ ಉತ್ಸಾಹ ಆಗಿದೆ ಈಗ ಭತ್ತ ರಾಗಿ ಇದು ಬಿಟ್ಟು ಮತ್ತೆ ಬೇರೆ ಬೆಳೆ ಬೆಳಿಬೇಕು ಅಂತ ಅನ್ನೋ ಒಂದು ಆಸೆ ಬಂದಿತ್ತ ಏನ್ ಅದಕ್ಕೆ ಒಂದು ಸಸಿಗಳು ಕೊಳ್ಳಂಗಿಲ್ಲ ಬಿಡಿ ಒಂದು 400 ರೂಪಾಯಿ ಸಸಿ ಅಂತಾರೆ ಬಡವ್ರ ಬಗ್ಗೆ ಎಲ್ಲ ತರಕಾಗುತ್ತೆ ಹಂಗಾಗಿ ನೋಡ್ಕೊಂಡ್ ಬಂದಿದ್ದಷ್ಟೇ ನೋಡ್ಕೊಂಡ್ಬಂದಿದ್ದೀರಾ ತರಬೇತಿಗೆ ಏನಾದ್ರು ಹೋಗಿದ್ರಿ ಇಲ್ಲಿ ಎಲ್ಲ ಹೋಗಿಲ್ಲ ತರಬೇತಿ ಕರೆದಿಲ್ಲ ಇಲ್ಲ ಇಲ್ಲ ಕರೆದಿದ್ರು ಅಲ್ಲ ಯಾರು ಬಂದಿಲ್ಲ ಹೋಗಿಲ್ಲ ನಾವು ಇಲ್ಲ ಹೋಗಿಲ್ಲ ನೋಡ್ಕೊಂಡ್ಬಂದಿದ್ದೀವಿ ಅಷ್ಟೇ ಅಂತ ಹೇಳ್ತೀರಿ ನೋಡ್ಕೊಂಡ್ ಬಂದಿದ್ದೀನಿ ಎಷ್ಟು ಇಳುವರಿ ಬರುತ್ತೆ ಈಗ ರಾಗಿಯಲ್ಲಿ ಒಂದ್ ಎಕರೆಗೆ ಎಷ್ಟು ಸಿಕ್ಕಿದೆ ನಿಮ್ಗೆ ಬಂದ್ರೆ ಒಂದ್ 25 ಭತ್ತ ರಾಗಿ ಒಂದ್ 15 ಚೀಲ ಮಾಮೂಲಿ ಮೆಕ್ಕೆಜೋಳ 40-50 ಬರುತ್ತೆ ಈಗ ಮಾರಾಟಕ್ಕೆ ಬಂದ್ರೆ ಅವರೇ ಬಂದ್ ಇಲ್ಲಿ ತಗೊಂಡ್ ಹೋಗ್ತಾರಾ ಈಗ ಯಾರು ಖರೀದಿ ಮಾಡ್ಬೇಕಂತ ಹೇಳಿ ಮಂಡಿಲ್ದಿ ಸಾಲ ತರ್ತೀವಲ್ಲ ಅವರೇ ತಗೊಂಡ್ ಹೋಗ್ತಾರೆ ನೀವೇ ಡೈರೆಕ್ಟ್ ಆಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಒಯ್ದು ಹಾಕ್ತೀರಾ ಕೆಲವು ಮುಂಚೆ ಹಾಕ್ತಿದ್ವಿ ಸಾಲ ಸಂಬಂಧ ಮಾಡ್ಕೊಂಡ್ರೆ ಅವ್ರಿಗೆ ಅಂದ್ರೆ ನೀವು ಮೊದ್ಲೇ ಅಡ್ವಾನ್ಸ್ ಆಗಿ ಸಾಲ ತಗೊಳ್ತೀರಾ ಏನಿಲ್ಲ ಅಂದ್ರೆ ಕೃಷಿ ಮಾರಾಟ ಬಿಡ್ತೀವಿ ನಮ್ ಟೈಮಿಗೆ ಸರಿ ಒಯ್ಯಲ್ಲ ಯಾವ್ದೇ ಯಾವ್ದೋ ಟೈಮಿಗೆ ಮಾಡ್ತಾರೆ ಯಾವಾಗ ಒಂದ್ಸರಿ ಮಾಡ್ತಾರೆ ಬಿಡ್ತಾರೆ ಮಾಮೂಲಿ ಮಂಡಿಲಿ ಏನ್ ತರ್ತೀವಿ ಮಂಡಿಲಿ ಬಿಟ್ಬಿಡ್ತೀವಿ ಅವರೇ ಬಂದು ತುಂಬಿಕೊಂಡು ಹೋಗ್ತಾರೆ ಅಂದ್ರೆ ನಿಮ್ಮ ಒಂದು ಕಷ್ಟದ ಕಾಲಕ್ಕೆ ಅವ್ರು ಹಾಕ್ತಾರೆ ಅಂತ ಹೇಳಿ ಅವ್ರಿಗೆ ಕೊಡ್ತೀರಿ ಗೊಬ್ಬರ ಔಷಧಿ ಏನಂತಂದ್ರೆ ಅವ್ರ ಹತ್ರ ತರ್ತೀವಲ್ಲ ಅವ್ರೇ ತಗೊಂಡೋಗ್ಬಿಡ್ತಾರೆ ಭತ್ತ ಏನಿದ್ರು ತಗೊಂಡು ಹೋಗ್ತಾರೆ ಈಗ ನಿಮ್ಗೆ ತುರ್ತಾಗಿ ಹಣ ಬೇಕಂತಂದ್ರೆ ಕೃಷಿ ಬಂಡವಾಳದಾಗೆ ಮಡಿಕೋಬೇಕು ಯಾವ್ದೇ ಇಲ್ಲ ಅಲ್ಲ ನೀವು ಅಕ್ಕಪಕ್ಕದ ರೈತರ ಹತ್ರ ಕೈ ಕಡ ಆಗ್ಲಿ ಅಥವಾ ಸಂಬಂಧಿಕರ ಹತ್ರ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಇದ್ರೆ ಇದ್ರೆ ಅಡ್ಜಸ್ಟ್ ಮಾಡಕ ಸಂಬಂಧಿಕರ ಹತ್ರ ಬೇಕಾದಾಗ ಒಂದ್ 4-5 ಸಾವಿರ ಬೇಕು ಇಸ್ಕೊಂಡು ಪಡ್ಕೊಂಡು ಮಾಡ್ಕೊಂಡು ಮುತ್ತಾರಾಗಿ ಮಾರಿದಾಗ ಕೊಟ್ಕೊಳೋದು ಮಾಡ್ಕೊಂತೀವಿ ಅದು ಒಳ್ಳೆ ಸಂಬಂಧ ಇಟ್ಕೊಂಡಿದೀರಾ ಯಾವುದು ಒಂದು ಸಮಸ್ಯೆ ಆಗೋದಿಲ್ಲ ಮತ್ತೆ ತಗೊಂಡು ಮತ್ತೆ ವಾಪಸ್ ಕೊಡೋದು ಅಷ್ಟೇ ಈ ತರ ಮಾಡ್ತೀವಿ ಇದ್ರ ಜೊತೆ ಈಗ ನೀವು 10 ನಾಟಿ ದನಗಳು ಅಂತ ಹೇಳಿದ್ರಿ ಅದರಲ್ಲಿ 5 ಆಕಳಿದಾವೆ 5 ಕರುಗಳಿದಾವೆ ಇದು ಹಾಲು ಎಷ್ಟು ಇಳುವರಿ ಕೊಡ್ತದೆ ಇದೆಲ್ಲ ನಾಟಿ ಎಲ್ಲ 1 ಲೀಟರ್ ಕೆಲವು ಒಂದ್ 2 ಲೀಟರ್ ಕೊಡೋದು ಅಷ್ಟೇ ಅದನ್ನ ಜಾಸ್ತಿ ಕೊಡಲ್ಲ 1 ಲೀಟರ್ 2 ಲೀಟರ್ ಅಷ್ಟೇ 2 ಲೀಟರ್ ಅಷ್ಟೇ ಎಷ್ಟು ಬರ್ತದೆ ದಿವಸಕ್ಕೆ ಎಷ್ಟು ಒಂದು ಕೆಲವು ಹಿಂದೆ ಮುಂದೆ ಆಗ್ತಾವಲ್ಲ ಒಂದು ಆಗ್ತದೆ 1 ವರ್ಷ 2 ಆಗ್ತವೆ 3 ಕರೀತಾವೆ ಮನೆ ಆಗ್ತೀವಿ ಸ್ವಲ್ಪ ಮಿಕ್ಕಿದ್ರೆ ಡೈರಿಗೆ ಹಾಕ್ತಿವಿ ಇಲ್ಲಿ ಜನರಲ್ಲಿ ಇದೆ 4 ಲೀಟರ್ 2 ಲೀಟರ್ ಹಾಕ್ತಿವಿ ಉಳಿದಿದ್ದು ಮನೆಗೆ ಉಪಯೋಗಿಸ್ತೀವಿ ಈ ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪ ಮನೆ ಆಗ್ತೀವಿ ಎಲ್ಲ ಮನೆಗೆ ಎಷ್ಟು ಬೇಕು ಮನೆಗೋಸ್ಕರ ನಾವು ಮಾರಾಟ ಹಾಲೊಂದು ಇದಕ್ಕೆ ಹಾಕಿದ್ರೆ ಡೈರಿ ಅಂತ ಬಿಟ್ರೆ ಎಲ್ಲ ಮನೆಗೆ ಯೂಸ್ ಮಾಡ್ತೀವಿ ಅಷ್ಟೇ ಮನೆಗೆ ಯೂಸ್ ಮಾಡ್ಕೊಂತೀರಾ ಇದ್ರ ಜೊತೆಗೆ 10 ಕುರಿ ಅಂತ ಹೇಳಿದ್ರಿ ಇದು ಕೂಡ ನಾಟಿ ಕುರಿನಾ ಇಲ್ಲ ನಾಟಿ ಕುರಿ ಇದೆ ನಾಟಿ ಕುರಿ ಇಲ್ಲ ಜಮೀನಾಗಿ ನಮ್ಮ ಪಕ್ಕ ಪಕ್ಕನ ಮೇಯಿಸ್ಕೊಂಡು ಈಗ ಒಂದು 10 ವರ್ಷದಿಂದ ಕುರಿ ಇದೆ ಮತ್ತೆ ಇದರಲ್ಲಿ ಈಗ ದನಗಳ ಒಂದು ಸಂಖ್ಯೆ ಜಾಸ್ತಿ ಮಾಡಬೇಕು ಇಲ್ಲ ಕುರಿಗಳ ಸಂಖ್ಯೆ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂತೀವಿ ಕೆಲವು 4-5 ಹೆಚ್ಚಾದಾಗ ಕೊಟ್ಬಿಡ್ತೀನಿ ಜಾಸ್ತಿ ಇಟ್ಕೊಳಕ್ ಆಗಲ್ಲ ಜಾಗ ಇಲ್ಲಲ್ಲ ಒಂದು 4-5 ಅಂದ್ರೆ ಅಷ್ಟೇ ಮೇಂಟೈನ್ ಮಾಡಕ್ ಆಗಲ್ಲ ಜಾಸ್ತಿ ಆದ ಒಂದು 5-10 ಕೊಟ್ಬಿಡ್ತೀನಿ ವರ್ಷಕ್ಕೆ 2-3 ಕೊಡ್ತಾ ಇರ್ತೀವಿ ಅಂದ್ರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಅದನ್ನ ನಿಭಾಯಿಸ್ಕೊಂಡು ಅಷ್ಟೇ ಒಟ್ಟಾರೆಯಾಗಿ ಈ ಒಂದು ಕೃಷಿ ಜೀವನ ಏನ್ ಅನಿಸ್ತದೆ ಈಗ ನೀವು ಹಿರಿಯ ರೈತರು ಒಬ್ರು ಈಗ ನಮ್ಮ ಮುಂದೆ ಬರ್ತಕ್ಕಂಥವ್ರು ಯುವ ರೈತರು ನಿಮ್ ಮಕ್ಕಳಿಗಾಗ್ಲಿ ಅಥವಾ ಅರ್ಧದಲ್ಲಿ ಅವ್ರಿಗೆ ಓದಕ್ ಆಗ್ಲಿಲ್ಲ ಅಥವಾ ಅದರಲ್ಲಿ ಓದೋಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಳ್ಳಿ ಅಥವಾ ಜಮೀನ್ ಇದೆ ಅಂತ ವಾಪಸ್ ಬಂದ ಅವ್ರಿಗೆ ಏನ್ ಹೇಳ್ತೀರಾ ನೀವು ಅದೇ ಈಗ ಸಣ್ಣವ್ರಿಗೆ ಒಂದ್ 5 ವರ್ಷ ಓದಿದ್ರೆ ಅಷ್ಟು ಬಿಟ್ಟು ಜಮೀನ್ ಕೆಲಸ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಓದೋದಿಗೆ ಏನೇ ಇಲ್ಲ ಜಮೀನ್ ಕೆಲಸ ಮಾಡ್ರಿ ಅಂತ ಹೇಳ್ತೀರಿ ಜಮೀನು ಮಾರಾಟ ಮಾಡಬೇಡಿ ಇದ್ದಿದ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಹೋಗಂತ ಹೇಳೋದಷ್ಟೇ ಇರೋದ್ರ ಮಾರಿದ್ರೆ ದುಡ್ಡು ಉಳಿಯೋದಿಲ್ಲ ಅದು ಏನೋ ಯಾವ್ದ್ರಾಗ ಜೀವನ ಮಾಡೋದ ತೀರಾ ಅದಕ್ಕೆ ನೇಲ್ ಮರಕ್ ಹೋಗ್ತೀರಾ ಇಲ್ಲ ಜೀವನ ಮಾಡೋದಿಲ್ಲ ಮರಕ್ಕೆ ಮಾರಾಟ ಮಾಡಕ್ ಆಗಲ್ಲ ಇರೋದ್ ಅದಕ್ಕೆ ಜೀವನ ಮಾಡೋದು ಅಷ್ಟು ಬಿಟ್ರೆ ಅದ್ರಾಗೆ ಜೀವನ ಮಾಡೋದು ಮಾರಾಟಕ್ಕಿಲ್ಲ ಈ ಸುತ್ತಮುತ್ತಿನ ರೈತರು ಈಗ ನಿಮ್ಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಈಗ ಸಪೋಸ್ ಅವರ ಜಮೀನಲ್ಲಿ ಕೆಲಸ ಇದ್ದಾಗ ನೀವು ಹೋಗಿ ಮಾಡೋದು ನಿಮ್ಮ ಜಮೀನಲ್ಲಿ ಕೆಲಸ ಇದ್ದಾಗ ಅವರು ನಮ್ ಜಮೀನ್ ಅವಾಗ ಎಮರ್ಜೆನ್ಸಿ ಒಂದು 2 ಲೇಬರ್ಸ್ ಅಂತೀವಲ್ಲ ಅವ್ರು ಬಿಟ್ರೆ ಇನ್ನೇನಿಲ್ಲ ಅಂದ್ರೆ ಅಂದ್ರೆ ಒಂದು ಒಡಂಬಡಿಕೆ ಅಂದ್ರೆ ಒಳಗಡೆ ನಿಮ್ ನಿಮಗೆ ಒಂದು ನೀವು ಯಾರ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀರಾ ಆ ಸಮಯದಲ್ಲಿ ಈಗ ಸಪೋಸ್ ಕಟಾವು ಮಾಡ್ಬೇಕಾದ್ರೆ ಈಗ ಬೇಕಾಯ್ತಾರೆ ಆ ಟೈಮಲ್ಲಿ ಬಂದ್ಬಿಟ್ಟು ನಿಮ್ಮಲ್ಲಿ ಮಾಡೋದ್ ಅವ್ರಿಗೆ ಬೇಕಾದಾಗ ನೀವು ಹೋಗೋದು ಆ ತರದ ಇಲ್ಲ ಇಲ್ಲ ಆತರ ಏನಿಲ್ಲ ಅವ್ರದ್ದು ಅವರೇ ನಮ್ಮದು ನಾವ್ ಹಂಗ್ ಬರೋರ್ ಯಾರಿಲ್ಲ ಮುಂಚೆ ಎಲ್ಲ ಇತ್ತು ಒಡನಾಟ ಈಗ ಅದ್ಯಾವ್ದಿಲ್ಲ ಇವಾಗ ಬದಲಾವಣೆ ಆಗಿದೆ ಮುಂಚೆ ನಾವು ಇವತ್ತು ಎಳಿಸ ಬರೋ ಅವ್ರು ಎಳಿಸ ಬರೋರು ಈಗ ಎಲ್ಲ ಇಲ್ಲ ಒಂದ್ ನಾಲ್ಕು ವರ್ಷದಿಂದ ಅವ್ರ ಮನೆ ಕೆಲಸ ಅವ್ರು ಮಾಡ್ಕೊಂತ ಏನೇ ಮನಸ್ಸಿಗೆ ಒಂದ್ ಎರಡು ಆಳು ಸಿಕ್ಕಿದ್ರೆ ಅಷ್ಟು ಬಿಟ್ರೆ ನಾವೇ ಒದ್ದಾಡ್ಕೋಬೇಕು ಕಷ್ಟ ಸುಖ ನಾಟಿ ಹಸುಗಳಾಗ್ಲಿ ಕುರಿಗಳಾಗ್ಲಿ ಇದಕ್ಕೆ ರೋಗ ರುಜಿನದ ಏನು ಬರುತ್ತೆ ಕೆಲವು ವರ್ಷಕ್ಕೆ ಒಂದು ಎರಡು ಸಾಯ್ತಿರ್ತವೆ ತಂದ ಆಮೇಲೆ ಡಾಕ್ಟರ್ ಬರ್ತಾರೆ ಇಲ್ಲ ಬಂದಾಗ ಮಾಡ್ತಾರೆ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ಬಂದ್ ಹೋಗ್ತಾರೆ ಇಲ್ಲಿ ಮತ್ತೆ ಇದಕ್ಕೆ ಮನೆ ಮದ್ದಾಗ ಏನಾದ್ರೂ ನೀವು ಕೊಡ್ತೀರಾ ಅಂತ ಅಂದ್ರೆ ನಮ್ಮ ಹಿರಿಯರು ಎಲ್ಲ ಕೊಡ್ತಿದ್ರು ಈಗಿಲ್ಲ ಅದೆಲ್ಲ ಈಗ ಇವಾಗಿಲ್ಲ ಮುಂಚೆ ಎಲ್ಲ ಏನೇನು ಲೋಳಿ ಸರ ಅದು ಏನೇನು ಮಾಡ್ತಿದ್ವಿ ಈಗ ಎಂತದಿಲ್ಲ ಇದ್ದಾವಿದ್ದು ಓದೋದು ಡಾಕ್ಟರ್ ಬಂದು ಒಂದ್ ಸರಿ ವರ್ಷಕ್ಕೊಂದ್ಸರಿ ಬಂದು ಎಂತದ್ದು ಕಾಲ್ಜರ್ ಬಾಜರ್ ಕೊಟ್ಟು ಹೋಗ್ತಾರೆ ಅಷ್ಟು ಬಿಟ್ರಿ ಯಾವ್ದಿಲ್ಲ ನೋಡಿ ಇರ್ತಾವೆ ಹೋಗ್ತಿರ್ತಾರೆ ರಣೆ ಬರ ಒಟ್ಟಿಗೆ ಅಲ್ಲ ಅದರಲ್ಲಿ ಸ್ವಲ್ಪ ನಷ್ಟ ಅಂತ ಅನ್ಸ್ಬೋದಲ್ಲ ನಿಮ್ಗೆ